ಆ ಕಂತುಗಳನ್ನ ನಾವು ಜೂನ್ ಜುಲೈಯಲ್ಲಿ ಕಿತ್ತಿಕೊಂಡು ಪ್ಲಾಂಟಿಂಗ್ ಮಾಡ್ಕೊಳ್ಳೋಕ್ಕೂ ಉಪಯೋಗಿಸ್ಕೋಬಹುದು. ನಮ್ಮಲ್ಲಿ ಬೀಜದಿಂದ ಮಾಡಿರ್ತಕ್ಕಂಥ ಸಸಿಗಳು ಕೂಡ ಲಭ್ಯ ಇದಾವೆ, ಅದರ ಜೊತೆಗೆ ಈ ಕಂದುಗಳನ್ನು ಕೂಡ ಕೊಡ್ತಾ ಇದೀವಿ. ನಾವು ಕಮರ್ಷಿಯಲ್ ಆಗಿ ಬೆಳಿಲಿಕ್ಕೆ ಈ ಕಂದುಗಳ ಪ್ರಿಫರೆನ್ಸ್ನೇ ಜಾಸ್ತಿ ಕೊಡ್ತಕ್ಕಂಥದ್ದು. ಕಂದುಗಳು ಒಂದು 30 ರೂಪಾಯಿ, ಒಂದು ಗ್ರೋನ್ ಅಪ್ ಟಿಲ್ಲರ್ ಇರುತ್ತೆ, ಅದರ ಜೊತೆ ಒಂದು ಯಂಗ್ ಶೂಟು, ಈ ಒಂದು ನಮ್ಮಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥ ತಳಿಗಳ ಒಂದು ಸಸಿಗಳನ್ನು ರೈತರಿಗೆ ಕೊಡ್ತೀವಿ. ಇದರ ಜೊತೆ ಏಲಕ್ಕಿಯಲ್ಲಿ ಪ್ಲಾಂಟೇಷನ್ದಲ್ಲಿ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಬೆಳಿತಕ್ಕಂಥ ಏಲಕ್ಕಿಯ ಡಿಸೆಂಬರ್ ಜನವರಿ ಫೆಬ್ರವರಿ ಅನ್ನೋದ್ರೊಳಗೆ ಆಲ್ಮೋಸ್ಟ್ ಹಾರ್ವೆಸ್ಟಿಂಗ್ ಕಂಪ್ಲೀಟ್ ಆಗಿರ್ತವೆ, ಬಟ್ ಇನ್ನೆಲ್ಲ ಮಾರ್ಚ್ ವರೆಗೂ ಹೋಗುತ್ತೆ. ಹಾರ್ವೆಸ್ಟಿಂಗ್ ಕಂಟಿನ್ಯೂ ಮಾಡ್ತಿರ್ತಾರೆ 15-20 ದಿನಗಳ ನಂತರದಲ್ಲಿ. ಇದರಾದ ನಂತರ ಈಗ ನಾವು ಥ್ರಾಸಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಒಣಗಿದ ಎಲೆಗಳನ್ನು ಕತ್ತರಿಸಿ ತೆಗಿಬೇಕಾಗುತ್ತೆ. ಕತ್ತರಿಸಿ ತೆಗೆದೇ ಇದ್ರಂದ್ರೆ ಈ ಥ್ರಿಪ್ಸ್ ಅಂದ್ರೆ ಇನ್ಫೆಸ್ಟೇಷನ್ ಆಗಿರ್ಬೋದು, ಬೋರರ್ದ ಆಗಿರ್ಬೋದು, ಇನ್ಸಿಡೆಂಟ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಒಣಗಿದ ಎಲೆಗಳನ್ನು ಕಟ್ ಮಾಡಿ ಹಾಕಬೇಕಾಗತ್ತೆ. ಅದರ ಜೊತೆಗೆ ನೀರಿನ ಒಂದು ಇರಿಗೇಷನ್ ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಡ್ರೈ ಪೀರಿಯಡ್ ಇರತಕ್ಕಂಥ ಸಮಯದಲ್ಲಿ ಫೆಬ್ರವರಿಯಿಂದ ಆಲ್ಮೋಸ್ಟ್ ಮೇ ವರೆಗೂ ಮಳೆಗಾಲನ ಒಂದು ಆದ್ಯತೆಯನ್ನು ನೋಡಿಕೊಂಡು 15-20 ದಿನಗಳ ಅಂತರದಲ್ಲಿ ನೀರನ್ನು ಕೊಡಬೇಕಾಗತ್ತೆ. ಅದರ ಜೊತೆಗೆ ಈ ಒಂದು ಥ್ರಿಪ್ಸ್ ಮತ್ತು ಬೋರರ್ ಅವಳಿ ಕೂಡ ಜಾಸ್ತಿ ಆಗಿರುತ್ತೆ. ಅದನ್ನ ನಾವು ಇಫ್ರೋನಿಲ್ ಆಗಿರ್ಬೋದು ಅಥವಾ ಸ್ಪೈನೋಸಿಡ್ ಆಗಿರ್ಬೋದು 0.5 ml ಅಥವಾ 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಿಸುವುದರಿಂದ ಈ ಒಂದು ಥ್ರಿಪ್ಸ್ ಅವಳಿಯನ್ನು ನಾವು ನಿಯಂತ್ರಿಸಬಹುದು. ನಮಸ್ಕಾರ ಸರ್, ಒದ್ದೂರಿಂದ ಹೇಳಿ ಸರ್. ಏಲಕ್ಕಿಗೆ ಕೊಡುವ ಸಾವಯವ ಮತ್ತೆ ಇತರ ರಾಸಾಯನಿಕ ರಹಿತ ಗೊಬ್ಬರಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಬೇಕಿತ್ತು. ರಾಸಾಯನಿಕ ರಹಿತ ಗೊಬ್ಬರಗಳು? ಹೌದೌದು, ಯಾಕೆಂದ್ರೆ ರಾಸಾಯನಿಕ ರಹಿತ ಮಾಡಿದ್ರೆ ಅನುಕೂಲ ಅಂತ ಅನಿಸ್ತದೆ. ಹೌದೌದು, ಒಳ್ಳೇದು. ಯಾವ್ದು ಕೊಡಬಹುದು ಮತ್ತೆ ಇರುವ ಏಲಕ್ಕಿ ಬೆಳೆಯನ್ನ ನೀರಾವರಿ ಅದು ಇದು ಯಾವ ರೀತಿ ಮೇಂಟೈನ್ ಮಾಡಬಹುದು ಅಂತ? ಏಲಕ್ಕಿಯನ್ನ ಆರ್ಗ್ಯಾನಿಕ್ ಆಗಿ ಬೆಳಿಬೇಕು ಅಂತ ಹೇಳಿದ್ರೆ ಕಾಂಪೋಸ್ಟ್ ಜಾಸ್ತಿ ಕೊಟ್ಕೊಂಡು ನೆಡಬೇಕು. ಈಗ ನೆಡಬೇಕಾದ್ರೇ ನೀವು ಒಂದು 20-30 kg ಗುಂಡಿಗೆ ಒಂದು 10-15 kg ಹಾಕಿ ನೆಟ್ರೆ ಆಲ್ಮೋಸ್ಟ್ ಒಂದು 6 ತಿಂಗಳು ಅದು ಸಪೋರ್ಟ್ ಮಾಡುತ್ತೆ. ಮತ್ತೆ 6 ತಿಂಗಳಾದ್ಮೇಲೆ ಇನ್ನೊಂದು ಸಾರಿ ಕೊಡಬೇಕು. ಪ್ರತಿ 6 ತಿಂಗಳಿಗೊಮ್ಮೆ ನಾವು ಕಾಂಪೋಸ್ಟ್ ಅನ್ನ ಕೊಟ್ಕೊಂಡು ಹೋದ್ರೆ ಬೇವಿನ ಹಿಂಡಿ ಅಥವಾ ಹರಳಿನ ಹಿಂಡಿನೂ ಕೊಡ್ತಾರೆ ಕೆಲವೊಬ್ರು. ಯಾವುದೇ ಒಂದು ಹಿಂಡಿ ಏನಿದೆ, ಹರಳಿ ಹಿಂಡಿ ಇದೆ, ಬೇವಿನ ಹಿಂಡಿ ಇದೆ, ಕೊಬ್ಬರಿ ಹಿಂಡಿನೂ ಕೊಡೋದು. ನಾವು ಕಾಂಪೋಸ್ಟ್ ಜೊತೆ ಮಿಕ್ಸ್ ಮಾಡಿ ಗಿಡಕ್ಕೆ ಕೊಟ್ಕೊಬಹುದು. ಸ್ವಲ್ಪ ಟ್ರೈಕೋಡರ್ಮ ನೀಮ್ ಕೇಕು ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಕೊಡ್ತಾನೆ ಇರಬೇಕು ಆರ್ಗ್ಯಾನಿಕ್ ಆಗಿ ಬೆಳೆಯೋರು. ಹಿಂದೆ ನೀವು ಇಲ್ಲಿ ಬೆಳೆದಿದ್ರು ಮಧುರ ಹತ್ರ ಆರ್ಗ್ಯಾನಿಕ್ ಆಗಿ ಬೆಳೆದ್ರು 1.5 ವರ್ಷ ಏನು ಪ್ರಾಬ್ಲಮ್ ಇರಲಿಲ್ಲ. ಅನಂತರ ಏನಾಯ್ತು, ಪಿಳ್ಳೆಗಳು ಸಣ್ಣ ಆಗ್ಲಿಕ್ಕೆ ಶುರು ಆದ್ಮೇಲೆ ಅವ್ರು ನಮ್ಮ ಹತ್ರ ಬಂದು ನಾವು ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿದಾಗ ಅವರು ಆರ್ಗ್ಯಾನಿಕ್ ಅನ್ನ ವರ್ಷಕ್ಕೆ ಒಂದೇ ಸರಿ ಕೊಟ್ಟಿದ್ದಾರೆ. ಅದು ಕಾಫಿ ತೋಟ, ಅದನ್ನ ಏಲಕ್ಕಿಗೆ 1.5 ವರ್ಷ ತಡ್ಕೊಳ್ಳುತ್ತೆ, ಏಲಕ್ಕಿಗೆ ಸಪ್ಲೈ ಮಾಡುತ್ತೆ ಯೂಸಲ್ ನ್ಯೂಟ್ರಿಯಂಟ್. ಮತ್ತೆ ಅದನ್ನ ನಾವು ರಿಪ್ಲೆನಿಶ್ ಮಾಡ್ತಾನೆ ಇದ್ರೆ ಆರ್ಗ್ಯಾನಿಕ್ ಆಗಿ ಬೆಳಿಬಹುದು. ಮತ್ತೆ ಎರಡನೇದು ಏಲಕ್ಕಿಯಲ್ಲಿ ಇರೋದು ಕಾಂಡ ಕೊರಕ ಜಾಸ್ತಿ, ಮತ್ತೆ ಅದ್ರ ಜೊತೆಗೆ ಏಲಕ್ಕಿಯಲ್ಲಿ ಕಜ್ಜಿ ಅಥವಾ ಥ್ರಿಪ್ಸ್ ಅಂತೇವೆ. ಈ ಎರಡನ್ನ ನಾವು ಮ್ಯಾನೇಜ್ ಮಾಡ್ಲಿಕ್ಕೆ ನೀಮ್ ಬೇಸ್ಡ್ ಪೆಸ್ಟಿಸೈಡ್ಸ್ ಗಳನ್ನ ಸ್ಪ್ರೇ ಮಾಡ್ಬೇಕಾಗುತ್ತೆ. ನೀಮ್ ಬೇಸ್ಡ್ ಪೆಸ್ಟಿಸೈಡ್ ಇತ್ತೀಚೆಗೆ ಅಂದ್ರೆ ಸಿಗ್ತಾ ಇದೆ, 1000 PPM ಲೆವೆಲ್ ಅಲ್ಲಿ ನೀಮ್ ಆಯಿಲ್ ನ ನಾವು ಮಾಡಿ ಒಂದು 15-20 ದಿನಕ್ಕೆ ಸ್ಪ್ರೇ ಮಾಡ್ತಾ ಇರಬೇಕು. ಅವಾಗ ಮೊಟ್ಟೆ ಲೆವೆಲ್ ಅಲ್ಲಿ ಮಾತ್ರ ಹುಳ ಕಂಟ್ರೋಲ್ ಆಗುತ್ತೆ, ಮರಿ ಆಗ್ಬಿಟ್ರೆ ಕಂಟ್ರೋಲ್ ಆಗಲ್ಲ. ಅನಂತರ ಅದ್ರದ್ದು ಪೀಳಿಗೆ ಜಾಸ್ತಿ ಆಗ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಅದರಿಂದ ರಿಪೀಟೆಡ್ ಆಗಿ ಹೊಡಿತಿರ್ಬೇಕು. ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸ್ ಏನಿದೆ, ಹುಳಿ ಗಂಜಲ ಇರ್ಬೋದು, ಈ ತರದ್ದೆಲ್ಲ ಮಾಡಿ ಮ್ಯಾನೇಜ್ ಮಾಡಬಹುದು, ಬಟ್ ಜಾಸ್ತಿ ಇದೆ. ಮತ್ತೆ ನಾವು ಆರ್ಗ್ಯಾನಿಕ್ ಮೆಥಡ್ ಅನ್ನ ಎವಾಲ್ವ್ ಮಾಡಿದ್ದೇವೆ. ಸ್ಪೈನೋಸೈಡ್ ಅಂತ ಒಂದು ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಇದೆ, ಬಟ್ ಕಾಸ್ಟ್ ಎಷ್ಟಿದೆ ಅಂದ್ರೆ 9,000 ರೂಪಾಯಿ ಇದೆ ಲೀಟರ್ಗೆ. ಅಷ್ಟೊಂದು ಬೆಲೆಯ ಪದಾರ್ಥವನ್ನು. ಹೌದು, ಇವತ್ತು ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಬೇಕು ಅಂದ್ರೆ ಒಂದು ಹುಳದ್ದು ಎಕ್ಸ್ಟ್ರಾಕ್ಟ್, ಅದು ಅದನ್ನ ಬೆಳೆಸಿ ಅದರಲ್ಲಿ ಬರೆದಂತ ಎಕ್ಸ್ಟ್ರಾಕ್ಟ್ ಇಂದ ಇವರು ಪೆಸ್ಟಿಸೈಡ್ ಮಾಡ್ತಾರೆ. ಕೆಲವೊಬ್ರು ಅಲ್ಲೇ ಸಿಗುವ ಕಹಿ ಪದಾರ್ಥಗಳನ್ನ, ಈಗ ಕತ್ತಾಳೆ, ಲಂಟಾನ, ಈ ತರದ ಸೊಪ್ಪುಗಳನ್ನ ಗಂಜಲದಲ್ಲಿ ಸೇರಿಸಿ ಒಂದು ಹದಗೊಳಿಸಿ ನೀರಿನ ಜೊತೆಗೆ ಸಿಂಪರಣೆ ಮಾಡಿ ಸಿಂಪರಣೆ ಪರಿಣಾಮವನ್ನು ಕಂಡಿದ್ದಾರೆ. ಅಲ್ಲ, ಈ ಸಂಪರಣೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ 15-20 ದಿನಕ್ಕೆ. ಇನ್ನೊಂದು ಆರ್ಗ್ಯಾನಿಕ್ ಆಗಿ ನೀವು ಬೆಳಿಬೇಕು ಅಂತ ಇದ್ರೆ ನಿಮ್ಮ ಗಿಡವನ್ನ ಹೆಲ್ತಿ ಆಗಿ ಇಟ್ಕೊಳ್ಳಕ್ಕೆ ವ್ಯವಸ್ಥೆ ಮಾಡ್ಬೇಕು. ಅದಕ್ಕೆ ಸಗಣಿ ಗೊಬ್ಬರವನ್ನ ಸಾವಯವ ಗೊಬ್ಬರವನ್ನು ಕೊಡ್ತಾ ಇರ್ಬೇಕು. ಅದೇ ಯಾವ್ದೇ ಇರ್ಬೋದು, ಬೇರೆ ಮಣ್ಣಿರ್ಬೋದು, ಸಾವಯವ ಗೊಬ್ಬರ ಇರ್ಬೋದು, ಮಲ್ಚ್ ಇರ್ಬೋದು, ನಿಮ್ಮ ತೋಟದಲ್ಲಿ ಸಿಗುವಂತಹ ಕಾಂಪೋಸ್ಟ್ ಇರ್ಬೋದು, ಅಥವಾ ಬೇರೆ ಗುಂಡಿಗಳಲ್ಲಿರುವಂತಹ ಲೀಫ್ ಲಿಟರ್ ವೇಸ್ಟ್ ಇರ್ಬೋದು, ಈ ಗಿಡಗಳಿಗೆ ಕೊಡ್ತಾನೆ ಇರಬೇಕು. ಆದ್ರಿಂದ ಆ ಗಿಡ ಹೆಲ್ತಿ ಆಗಿರ್ಬೇಕು. ಇದು ಸಾವಯವ ಪದ್ಧತಿಯಲ್ಲಿ ಅನ್ನೋದು ಒಂದಾಯ್ತು. ಆಮೇಲೆ ರಾಸಾಯನಿಕ ಬಳಸೋರು ಸಹ ಸಾವಯವ ಗೊಬ್ಬರಗಳನ್ನ ಮರಿಬಾರ್ದು. ಎಲ್ಲದಕ್ಕೂ ಸಾವಯವ ಗೊಬ್ಬರ ಒಂದು ಬಲ ಅಲ್ವಾ ಡಾಕ್ಟರ್? ಈಗ ಸಾವಯವ ಗೊಬ್ಬರದಿಂದನೇ ಬೆಳಿಬೇಕು ಅಂತ ಇಲ್ಲ. ಈಗ ಸಾವಯವ ಅಂದಾಗ ನಮಗೆ ಸಮಸ್ಯೆ ಬಂದಿದ್ದು ಕೀಟನಾಶಕಗಳಿಂದ ಅಷ್ಟೇ. ಕೀಟನಾಶಕಗಳು, ವಿಷಕಾರಿ ಔಷಧಿಗಳು, ಈವನ್ ಫಂಗಿಸೈಡ್ಸ್ ಏನು ಅಷ್ಟು ದೊಡ್ಡ ವಿಷಕಾರಿಗಳಲ್ಲ. ಸೊ ಆದರೆ ಕೀಟನಾಶಕಗಳು ವಿಷಕಾರಿ, ಯಾಕೆಂದರೆ ಅದೆಲ್ಲ ಅದು ನಾವು ಇನ್ಸೆಕ್ಟ್ಗೆ ಅದು 2 ಗ್ರಾಮ್ 3 ಗ್ರಾಮ್ ಇರುತ್ತೆ, ಅದು ಬಾಡಿ ವೈಟ್ಗೆ ಇಷ್ಟು ಸ್ಪ್ರೇ ಮಾಡಿದರೆ ಕಂಟ್ರೋಲ್ ಆಗುತ್ತೆ. ನಮ್ಮ ಬಾಡಿ ವೈಟ್ಗೆ ಜಾಸ್ತಿ ಕೀಟನಾಶಕ ತಿಂದರೂ ನಾವು ಸತ್ತೋಗ್ತೀವಿ. ಹೌದು ಹೌದು. ಈಗ ಅದನ್ನೇ ಒಂದು ಸ್ವಲ್ಪ ತಿಂದರೆ ಏನೂ ಆಗಲ್ಲ, ಯಾಕೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ ನಮ್ಮ ಬಾಡಿ ವೈಟ್ಗೆ. ಹೌದು. ಅದು ಎಷ್ಟೋ ಮಿಲಿಗ್ರಾಮ್ ಏನೋ ಇರುತ್ತೆ ಒಂದು, ಅದರಿಂದ ಮೇಲೆ ಹೋದರೆ ನಾವು ಸಾಯ್ತೇವೆ. ಆದ್ದರಿಂದ ಕೀಟನಾಶಕಗಳನ್ನು ಮುಕ್ತ ಏಲಕ್ಕಿ ಬೆಳೆದ್ರೆ ಒಳ್ಳೆಯದು. ಹೌದು ಹೌದು. ಗೊಬ್ಬರನೇ ಕೊಡೋದು ಬೇಡ, ಹಂಗೆ ಬೆಳಿತೀನಿ ಅಂದರೆ ಕಷ್ಟ, ಇಳುವರಿ ಕಡಿಮೆ. ಅದಕ್ಕೆ ಒಂದು 3,000-4,000 ಏಲಕ್ಕಿಗೆ ಬೆಲೆ ಬಂದರೆ ಬೆಳಿಬೋದು. ಈಗ 15 ದಿನಕ್ಕೆ 20 ದಿನಕ್ಕೆ ನಾನು ಹೇಳ್ದಂಗೆ ಮಾಡಬೇಕು ಅಂದರೆ ಆ ಏಲಕ್ಕಿಗೆ 3,000 ರೂಪಾಯಿ ಕೊಡಬೇಕು, ಅವಾಗ ಬೆಳೆದು ಕೊಡಬಹುದು. ಮಿತ ಪ್ರಮಾಣದಲ್ಲಿ ರಾಸಾಯನಿಕಗಳನ್ನು ಉಪಯೋಗಿಸಿಕೊಂಡ್ರೆ ತಪ್ಪೇನಿಲ್ಲ, ತಪ್ಪೇನಿಲ್ಲ, ಎಚ್ಚರಿಕೆ ಬೇಕು. ಏಲಕ್ಕಿಯಲ್ಲಿ ಈ ಕಜ್ಜಿ ಇದೇನಿದೆ ಅಲ್ಲ ಸರ್, ಇದು ಸಮಸ್ಯೆ ಬಹಳ ಇರೋದು. ಹೀಗಾಗಿ ನಮ್ಮಲ್ಲಿ ಒಂದು ಈ ಲೆಕ್ಯಾನಿಸೀನಿಯಂ ಅಂತೇಳಿ ಬಯೋಸಿಲಿಂಡರ್ ಅನ್ನು ಡೆವಲಪ್ ಮಾಡಿದ್ದಾರೆ, ಬಟ್ ಅದು ಅವೈಲಬಿಲಿಟಿ ಇಲ್ಲ ಈಗ. ಅದು ನಮ್ಮ ಲಾರ್ಜ್ ಸ್ಕೇಲ್ ದೊಳಗೆ ಮಲ್ಟಿಪ್ಲೈ ಆದ ನಂತರ ಅದನ್ನ ಈಗ ಆರ್ಗ್ಯಾನಿಕ್ ಆಗಿ ಬೆಳೀತಕ್ಕಂತ ರೈತ ಉಪಯೋಗಿಸಿದ್ರೆ ಈ ಟ್ರೈಕೋಡರ್ಮಾ, ಈ ಪಚೋನಿಯಾ, ಬೆಸಿಲಸ್ ಯಾವ ತರದ ಯೂಸ್ ಮಾಡ್ತೀವಿ ಆ ತರನಾಗಿ ಯೂಸ್ ಮಾಡೋದ್ರಿಂದ ಈ ಕೀಟಗಳನ್ನು ನಾವು ಹತೋಟಿಯನ್ನು ಇಟ್ಕೋ. ನಿಸರ್ಗದಲ್ಲಿನೂ ಉಪಕಾರಿ ಜೀವಿಗಳು ಸೃಷ್ಟಿ ಆಗ್ತಾ ಇರ್ತವೆ, ಅವುಗಳಿಗೆ ಅವಕಾಶ ಕೊಡಬೇಕು. ನಾವು ಹೆಚ್ಚೆಚ್ಚು ರಾಸಾಯನಿಕಗಳನ್ನ ಬಳಸಿಕೊಂಡಷ್ಟು ತಪ್ಪೆ ಅಲ್ವಾ. ಈ ಏಲಕ್ಕಿಯಲ್ಲಿ ನಾವು ಹನಿಬೀದಿ ಎಷ್ಟು ಮಹತ್ವ ಇದೆ, ಹನಿಬೀಸ್ ನಮಗೆ ಪಾಲಿನೇಷನ್ ಗೆ ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಹಾಗಾಗಿ ನಾವು ಈ ಒಂದು ಕೀಟಗಳನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ಸಾಕಷ್ಟು ಪೆಸ್ಟಿಸೈಡ್ ನ ಸ್ಪ್ರೇ ಮಾಡ್ತೀವಿ. ಹಾಗಾಗಿ ಹನಿಬಿ ಆಕ್ಟಿವಿಟಿ ಕೂಡ ಕಡಿಮೆ ಆಗೋದ್ರಿಂದ ಇಳುವರಿ ಕೂಡ ಅಲ್ಲಿ ಕಡಿಮೆ ಆಗುತ್ತೆ. ಡಾಕ್ಟರ್ ಶಿವಕುಮಾರ್ ಅವರು, ಹೊನ್ನಪ್ಪಾಸಂಗಿ ಅವರು ಹೇಳ್ತಾ ಇದ್ರು, ತೇವಮು ಶಕ್ತಿ, ಸ್ವರ್ಗ ರೋಗ ಅಥವಾ ಕೊಳೆ ರೋಗದ ವಿರುದ್ಧ ತಮ್ಮ ಶಕ್ತಿಯನ್ನ ತೋರಿಸಿ ಬೆಳೀತಾ ಹೋಗ್ತವೆ ಅಂತ ಅನ್ಕೊಂಡು. ಇದಕ್ಕೆ ಪೂರ್ವಕವಾಗಿ ಮತ್ತಿನ್ನೇನೇನಾದರೂ ತಳಿಗಳಿದಾವ ಅಥವಾ ಕಾಳುಮೆಣಸಿನಲ್ಲಿ ರೈತರು ಅಥವಾ ಕಾಫಿ ಬೆಳೆಗಾರರು ಏನು ಕೆಲಸಗಳನ್ನ ಮಾಡಬಹುದು ಅಂತ ಹೇಳ್ತೀರಿ? ಅವ್ರು ಹೇಳಿದಾಗೆ ತೇವಂ ಶಕ್ತಿ, ಅದರಲ್ಲಿ ತೇವಂ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರೋ ತಳಿಗಳಲ್ಲೆಲ್ಲ ರೋಗ ನಿರೋಧಕ ಶಕ್ತಿ ಅಂದ್ರೆ ಕಂಪ್ಲೀಟ್ ನಿರೋಧಕ ಅಂತ ಯಾವ್ದು ತಡೆದುಕೊಳ್ಳುವಂತ ಶಕ್ತಿ ಇದೆ. ಅಂದ್ರೆ ಕೆಲವು ರೈತರು ನಮ್ಮ ಹತ್ರ ಬಂದಾಗ ಮಾತಾಡುವಾಗ ಅವ್ರ ಬಾಯಲ್ಲೇ ಕೇಳಿರುವಂತ ತುಂಬಾ ಸಂಗತಿಗಳಿದೆ. ಅಂದ್ರೆ 4 ದಿನ ನೀರು ನಿಲ್ತು ನಮ್ಮ ತೋಟದಲ್ಲಿ, 4 ದಿನ ನಿಂತಾಗ ಕೂಡ ಅದು ಸರ್ವೈವ್ ಆಗಿದೆ, ಅಂದ್ರೆ ಮತ್ತೆ ವಾಪಸ್ ಬಂತು. ಅಂದ್ರೆ ಅದ್ರದ್ದು ನಾವ್ ಏನ್ ಹೇಳ್ತೀವಿ ಅಂದ್ರೆ ಅದರಲ್ಲಿ ಬೇರನ್ನ ಮತ್ತೆ ಪ್ರೊಡ್ಯೂಸ್ ಮಾಡುವಂತ ಕೆಪಾಸಿಟಿ ಜಾಸ್ತಿ ಇದೆ. ಅಂದ್ರೆ ಬೇರಲ್ಲಿ ಕೊಳತರು ಕೂಡ ಹೊಸ ಬೇರ್ಗಳನ್ನ ಬೇಗ ಉತ್ಪತ್ತಿ ಮಾಡುತ್ತೆ. ಇದು ಒಂದು ಮೆಕ್ಯಾನಿಸಮ್ ಅಂತ ಕರಿತೀವಿ. ಹಾಗಾಗಿ ಇರೋದ್ರಲ್ಲಿ ತೇವಮ್ಮು ಬೆಟರ್ ವೆರೈಟಿ ಸರ್. ಮತ್ತೆ ತೇವಮ್ದು ಬೇರೆ ಅಡ್ವಾಂಟೇಜಸ್ ನೋಡ್ತಾ ಹೋದ್ರೂ ಕೂಡ ಲಿಟರ್ ವೇಟ್ ಅಂತ ನಾವ್ ಏನ್ ಕರಿತೀವಲ್ಲ, ಅದು 600-620-640 ತನಕ ಬರುತ್ತೆ. ನಮ್ಮಲ್ಲಿ ಪನ್ನೂರ್ ಎಲ್ಲ ಬರುವಂತದ್ದು 500-520-540, ಆಲ್ಮೋಸ್ಟ್ 100 ಜಾಸ್ತಿ ಇದೆ. ಈಗ ಟ್ರೇಡರ್ಸ್ ಕೂಡ ನೋಡ್ತಿರೋದು ಅದೊಂದು ಕ್ಯಾರೆಕ್ಟರ್ಸ್ ಮೇಜರ್ ಆಗಿ ಬಲ್ಕ್ ಡೆನ್ಸಿಟಿ ನೋಡಿ. ಒಂದು ಲೀಟರ್ ಕಾಳು ಮೆಣಸನ್ನ ತೂಗಿದ್ರೆ 600-640 ಗ್ರಾಮ್ ತೂಗುತ್ತಲ್ವಾ? ಹೌದು ಹೌದು ಹೌದು. ಇದಾದ್ರೆ ಪನ್ನೂರ್ನಲ್ಲಿ 500 ಗ್ರಾಮ್, 500-540 ನೋಡಿ, ಒಂದು 100 ಗ್ರಾಮ್ ವ್ಯತ್ಯಾಸ ಆಗ್ತದೆ. ಹೌದು ಹೌದು. ಅದ್ರ ತೂಕದಲ್ಲಿಯೂ ಮುಂದಿದೆ ತೇವಮ್ಮ, ತೇವಮ್ ಮುಂದೆ, ಗುಣದಲ್ಲಿಯೂ ಕಡಿಮೆ ಇಲ್ಲ. ಹೌದು. ಒಟ್ಟಾರೆ ಇಳುವರಿಯಲ್ಲಿ ಇಳುವರಿ ಅಷ್ಟೇ ಬರುತ್ತೆ. ಅಂದ್ರೆ ಪನ್ನೂರ್ ಸ್ವಲ್ಪ ಜಾಸ್ತಿ ಬರಬಹುದು. ಪನ್ನೂರಲ್ಲಿ ಹೇಳ್ತಾರೆ ಈ ವರ್ಷ ಬಿಟ್ರೆ ಮುಂದಿನ ವರ್ಷ ಬಿಡಲ್ಲ ಅಂತ. ಇದರಲ್ಲಿ ಇಲ್ಲಿ ತನಕ ನಾವು ಅದನ್ನ ನೋಡಿಲ್ಲ. ಪ್ರತಿ ವರ್ಷನೂ ಕೂಡ ಆವರೇಜ್ ಆಗಿ ಕೊಟ್ಕೊಂಡು ಹೋಗುವಂತದ್ದು. ಇದ್ರದ್ದು ಒಂದು ಅಡ್ವಾಂಟೇಜ್ ಏನು ಅಂದ್ರೆ ರಕ್ಕೆಗಳಲ್ಲಿ ಜಾಸ್ತಿ ಕೊತ್ತು ಬರುವಂತದ್ದು, ಲೆಂತ್ ಮೀಡಿಯಂ ಆದ್ರೂ ಕೂಡ ಸ್ವಲ್ಪ ಜಾಸ್ತಿ ಕೊತ್ತು ಬಂದು ಅಲ್ಲಿಗೂ ಅಲ್ಲಿಗೂ ಕೂಡ ಮ್ಯಾಚ್ ಆಗುವಂತದ್ದು. ಹಾಗಾಗಿ ಇಳುವರಿ ಇರೋ ತಳಿಗಳಲ್ಲೆಲ್ಲ ತೇವಂ ತುಂಬಾ ಚೆನ್ನಾಗಿ. ರೈತರಿಂದನೂ ಕೂಡ ನಾವ್ ಎಷ್ಟೋ ತೋಟಗಳಲ್ಲಿ, ನಾನು ಅಂಕೆಗೌಡ ಸರ್ ಎಲ್ಲ ಹೋದಾಗ ನೋಡಿದೀವಿ, ಪನ್ನೂರು ತೇವಂ ಪಕ್ಕ ಪಕ್ಕ ಇದ್ದು ಪನ್ನೂರು ಆಲ್ಮೋಸ್ಟ್ ನಿಮಗೆ ಹಳದಿ ಆಗಿದ್ರೆ ತೇವಂ ಇನ್ನು ಹಸಿರಾಗಿರುವಂತದ್ದು ಒಂದು ಎಕ್ಸಾಂಪಲ್ಸ್ ಕೂಡ ನಾವು ನೋಡಿದ್ದೇವೆ. ಆಶಾದಾಯಕವಾದ ತಳಿ ಇದು. ಹೌದು, ರೈತರು ಗಮನಿಸ್ಕೋಬೇಕು. ಮತ್ತೆ ನಿಮ್ಮ ಸಂಶೋಧನಾ ಸಂಸ್ಥೆಯಲ್ಲಿ ಸಸಿಗಳನ್ನು ಉತ್ಪಾದನೆ ಮಾಡಿ ಮಾರಾಟನೂ ಮಾಡ್ತೀರಿ ಅಲ್ವಾ? ಹೌದು ಹೌದು. ಯಾರು ರೈತರು ಬರ್ತಾರೆ ದಿನ ಗಿಡ ಕೊಡ್ತಾ ಇದ್ದಾರೆ ಬಂದವರಿಗೆ, ಅಂದ್ರೆ ಅವ್ರು ಹೇಳಿದಂಗೆ 1,000 ಕೊಡೋಕೆ ಕಷ್ಟ ಆಗ್ತಿದೆ. 50-100-200 ಗಂಟೆ ತಲುಪಿದೆ, ಸಿಗ್ತವೆ. ಡೈಲಿ ಯಾರೋ ಒಬ್ರು ಬರ್ತಾ ಇದ್ರೆ ಒಳ್ಳೇದು, ನಮ್ಗೆ ಖಾಲಿ ಆಗ್ತಾ ಇರುತ್ತೆ, ನಾವು ಮಾಡ್ತಾ ಇರ್ತೀವಿ. ಡಿಮ್ಯಾಂಡ್ ಏನ್ ಬೆಲೆಯಲ್ಲಿ ಕೊಡ್ತೀರಿ? 20 ರೂಪಾಯಿ ಬುಟ್ಟಿಗೆ, ಬುಟ್ಟಿಗೆ ಒಂದು ಸಿಂಗಲ್ ನೋಡ್ ಕಟ್ಟಿಂಗ್. ಅದು ಸರ್ಪಂಟೈನ್ ಮೆಥಡ್ ಮಾಡಿರ್ತೇವೆ. ಡಿಮ್ಯಾಂಡ್ ಹೆಂಗಿದೆ ಅಂದ್ರೆ ನಮ್ಗೆ ಯಾವ್ದೋ ಪ್ರೋಗ್ರಾಮ್ ಗೆ 200 ಬುಕ್ ಮಾಡಿಡ್ಬೇಕು ಅಂದ್ರೆ ಎಷ್ಟು ಇನ್ನೊಬ್ರು ಬರ್ತಾರೆ ಸರ್, ಇಲ್ಲ ಯಾರು ಇವತ್ತು 500 ಬರ್ತಿದ್ದಾರೆ. ಸೊ ಆ ಲೆವೆಲ್ ಗೆ ಡಿಮ್ಯಾಂಡ್ ಇದೆ. ಅಂದ್ರೆ ಡೈಲಿ ಜನ ತಗೊಂಡು ಹೋಗ್ತಿರ್ತಾರೆ. ಹೆಚ್ಚಿಗೆ ಮಾಡ್ಕೋಬಹುದು ಅವ್ರು ಮಾಡಿದ್ರೆ ಬಹಳ ಒಳ್ಳೇದು. ಇದೇನು ಹೈಬ್ರಿಡ್ ಅಪ್ಪ, ಕ್ರಾಸ್ ಪಾಲಿನೇಷನ್ ಅಥವಾ ಪರಾಗಸ್ಪರ್ಶ ಮಾಡೋ ಕೆಲಸ ಬಹಳ ಕಷ್ಟ ಇದೆ, ಏನಿಲ್ಲ. ಸಾಕಷ್ಟು ಈಗ ಸಸ್ಯಾಭಿವೃದ್ಧಿಯ ತಂತ್ರಜ್ಞಾನ ಇದಾವೆ ಅಲ್ವಾ. ಅವರು ಈಗ ನಮ್ಮಲ್ಲಿರ್ತಕ್ಕಂತ ತಳಿಗಳನ್ನ ತಗೊಂಡು ಹೋಗಿ ಅವ್ರದೇ ಆದಂತ ಮೆಥಡ್ ಅಲ್ಲಿ ಟ್ರೈಲಿಸ್ ಮೆಥಡ್ ಅಂತ ಇದೆ. ಅದನ್ನ ಭೂಮಿಯಲ್ಲಿ ಒಂದು ರಿಜಿಸ್ಟ್ ಆಳ ತೆಗೆದು ಸಗಣಿ ಗೊಬ್ಬರ ಮಣ್ಣು ಎಲ್ಲ ಟ್ರೈಕೋಡಮ್ ಎಲ್ಲ ಹಾಕಿ ಬೆಳಿಲಿಕ್ಕೆ ಬಿಟ್ರಂದ್ರೆ ಅದು ಒಂದು ಚಪ್ಪರ ತರ ಬೆಳೀತಾ ಹೋಗುತ್ತೆ. ಅದನ್ನ ನಾವು ಈ ಫೆಬ್ರವರಿ ಮಾರ್ಚ್ ನಲ್ಲಿ ಕಡ್ಡಿಗಳನ್ನ ಕಟ್ ಮಾಡ್ಕೊಂಡು ಹಾಕೋಬಹುದು. ಅಥವಾ ಈ ಸರ್ಪಂಟೈನ್ ಮೆಥಡ್ ಅಂತ ಇದೆ, ಒಂದು ಯಾವ್ದಾದ್ರು ಸೈಡ್ ನೆಟ್ಟು ಅಥವಾ ಚಪ್ರ ಪಾಲಿ ಹೌಸ್ ನಲ್ಲಿ ತಗೊಂಡೋಗಿರ್ತಕ್ಕಂಥ 50 100 ಮೂರು ಕಡ್ಡಿಗಳನ್ನ ಒಂದು ಹಾರಿಜೋಂಟಲ್ ಆಗಿ ಬೆಳಿಲಿಕ್ಕೆ ಬಿಟ್ಟಾಗೆ ಹಾಗೆ ಪ್ರತಿಯೊಂದು ಗಿನ್ನುಗಳಿಗೂ ನಾವು ಒಂದು ಬ್ಯಾಗ್ ಇಟ್ಟ ಹೋದಂಗೆ ಅಲ್ಲಿಯೂ ಕೂಡ ನಾವು ಒಂದು ಸಾಕಷ್ಟು ಸಸ್ಯಾಭಿವೃದ್ಧಿಯನ್ನು ಮಾಡ್ಕೋಬಹುದು. ವರ್ಷ ಪೂರ್ತಿ ನಾವು ಇಂದ ಸಸ್ಯಾಭಿವೃದ್ಧಿಯನ್ನು ಮಾಡ್ಕೋಬಹುದು. ಈ ತರನಾದಂತ ಒಂದು ಮಾಡ್ಕೊಳ್ಳೋದ್ರಿಂದ ರೈತರಿಗೆ ಈ ಪ್ಲಾಂಟಿಂಗ್ ಮೆಟೀರಿಯಲ್ ಬರ್ಡನ್ ಕೂಡ ಕಡಿಮೆ ಆಗುತ್ತೆ. ಈಗ ಆಫ್ ಸೀಸನ್ ದಲ್ಲಿ ಏನಿದೆಲ್ಲ ಸಾಕಷ್ಟು ರೈತರು ಬರ್ತಾರೆ, ಬಟ್ ಈಗ ಸಡನ್ ಆಗಿ ಈಗ ಮಾನ್ಸೂನ್ ಸ್ಟಾರ್ಟ್ ಆದಾಗ ಪ್ಲಾಂಟಿಂಗ್ ಮಾಡ್ಬೇಕಲ್ಲ ಅಂತೇಳಿ ಅವಾಗ ಹುಡ್ಕಕ್ ಹೋದಾಗ ಲಿಮಿಟೆಡ್ ಇರ್ತಾರೆ. 5-10 ಇಲ್ಲ ಅಂತ ಹೇಳಕ್ ಹೋಗಲ್ಲ, ಕೊಡ್ತಾ ಇರ್ತೀವಿ. ಯಾರಿಗೂ ಇಲ್ಲ ಅಂತ ಹೇಳಲ್ಲ, ಯಾರಿಗೂ ಕೊಡ್ತೀವಿ ಅಂತ ಕಮಿಟ್ ಆಗಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಗಿಡಗಳನ್ನ ಈ ಆಫ್ ಸೀಸನ್ ದಾಗ ಬಂದ್ರೆ ನಾವು ಕೊಡ್ತೀವಿ ಆಲ್ಮೋಸ್ಟ್. ಅದನ್ನೇ ಒಯ್ದು ರೈತರು ಅಭಿವೃದ್ಧಿ ಪಡಿಸ್ಕೊಂಡು ತಮ್ಮ ತೋಟದೊಳಗೆ ಪ್ಲಾಂಟಿಂಗ್ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ನಿಜ ನಿಜ. ಶಿವಕುಮಾರ್ ಅವರು ಮಾತಾಡಿ. ಆಸಕ್ತಿ ಇರೋ ರೈತರು ತಾವಾಗೆ ನರ್ಸರಿ ಮಾಡ್ತೀವಿ ಅಂತ ಅಂದ್ರೆ ನಮ್ಮಲ್ಲಿ ಬಂದ್ರೆ ಸಾಕು ಸರ್, ನಾವು ಅವ್ರಿಗೆ ಪ್ರತಿಯೊಂದು ವಿಷಯನೂ ಹೇಳ್ಕೊಡ್ತೀವಿ. ಮತ್ತೆ ನಮ್ಮಲ್ಲಿ ಆಲ್ಮೋಸ್ಟ್ ವರ್ಷಕ್ಕೆ 2-3 ಟ್ರೈನಿಂಗ್ ಕೂಡ ಮಾಡ್ತಾ ಇರ್ತೀವಿ. ಹಾಗಾಗಿ ಅವ್ರು ಬಂದು ಅದನ್ನ ಪ್ರಯೋಜನ ಪಡ್ಕೋಬೇಕು ಅಂತ ಕೇಳ್ಕೊತೀನಿ. ಮತ್ತೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ, ಯಾಕೆಂದ್ರೆ ಒಂದು ಸರ್ಕಾರಿ ಸಂಸ್ಥೆ ಆಗಿರೋದ್ರಿಂದ ಡಿಮ್ಯಾಂಡ್ ಇರುವಷ್ಟು ಪ್ರೊಡ್ಯೂಸ್ ಮಾಡೋದು ನಮ್ಮ ಕೈಲೂ ಆಗ್ತಾ ಇಲ್ಲ. ಹೀಗಾಗಿ ಆಸಕ್ತಿಯುತ ರೈತರು ಯುವಕರು ಯಾರು ಬಂದು ನರ್ಸರಿ ಮಾಡ್ತೀವಿ ಅಂದ್ರೆ ಅದ್ರದ್ದು ಏನ್ ಟೆಕ್ನಾಲಜಿ ಇದೆ, ಅದ್ರದ್ದು ಏನ್ ಪ್ರೊಸೀಜರ್ಸ್ ಇದೆ, ಅದನ್ನೆಲ್ಲದನ್ನು ಕೂಡ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ಟು ಅವರಿಗೆ ಇದು ಮಾಡ್ತೇವೆ ಸರ್. ಅಲ್ಲಿನೂ ಹಣ ಗಳಿಕೆಯ ಒಂದು ದಾರಿಯನ್ನು ಕಂಡುಕೊಳ್ಬಹುದು. ಅಲ್ಲ, ಹಣ ಗಳಿಕೆ ದಾರಿ ನರ್ಸರಿಯಿಂದ ಸಿರ್ಸಿ ಕಡೆ ಹೋಗ್ಬೇಕು, ಇಲ್ಲ ಅಂದ್ರೆ ಒಂದು 25 ಕಮರ್ಷಿಯಲ್ ನರ್ಸರಿಗಳಾಗಿ ನಮ್ಮ ಕೊಡಗಿಗೆ ಸಿರ್ಸಿಯಿಂದ 2-3 ಲೋಡು ಗಿಡ ನೆಡೋ ಟೈಮಲ್ಲಿ ರಾತ್ರಿ ಹೊತ್ತು ಬರ್ತಾ ಇದೆ ಗಿಡ. ಓಹೋ, ಅಂದ್ರೆ ಅಷ್ಟು ಕಮರ್ಷಿಯಲ್ ಆಕ್ಟಿವಿಟಿ ಆಗಿ ಅಲ್ಲಿ ಅವ್ರು ಮಾಡಿದ್ದಾರೆ. ನಮ್ಮ ರೈತರಿಗೆ ತಗೊಳ್ಳೋ ಅಷ್ಟು ಆರ್ಥಿಕ ವ್ಯವಸ್ಥೆ ಇರೋದ್ರಿಂದ ಗಿಡ ಮಾಡ್ಕೊಡೋರು ಇದಾರೆ, ಇಲ್ಲ ಅಂತಿಲ್ಲ, ನಾವೇ ಮಾಡ್ಕೊಂಡ್ರೆ ಒಳ್ಳೇದು. ಮತ್ತೆ ಇವತ್ತು ಹೆಂಗಿದೆ ಅಂದ್ರೆ ಮಣ್ಣಿನ ಗುಡ್ಡೆ ಮಾಡ್ಬಿಟ್ಟು 25 ಗಿಡ ಗುಡ್ಡೆಗೆ ನೆಟ್ಬಿಟ್ರೆ ಅದು ರನ್ನರ್ ಆಗಿ ಅಲ್ಲಿ ಬೆಳ್ಕೊಂಡಿರುತ್ತೆ, ಅದನ್ನೇ ಕಟ್ ಮಾಡಿ ಬೇಕಿದ್ರೆ ರನ್ನರ್ಸ್ಗಳನ್ನೇ ತೋಟದಲ್ಲಿ ನೆಡ್ಬೇಕು. ಆ ರೀತಿ ಸಿಂಪಲ್ ಆಗಿ ಯೋಚನೆ ಮಾಡಿ ಅದನ್ನ ಬೆಳಿಲಿಕ್ಕೆ ಶುರು ಮಾಡಿದ್ರೆ ಒಳ್ಳೇದಾಗುತ್ತೆ. ನಿಜ. ಒಂದಿಂದು ನಮಸ್ಕಾರ, ಯಾರು ತಾವು? ಸಚ್ಚಿಕುಮಾರ್. ಸಚ್ಚಿಕುಮಾರ್ ಹೇಳಿ ಹೇಳಿ. ಸರ್, ಈಗ ನವೆಂಬರ್ ಡಿಸೆಂಬರ್ ಅಲ್ಲಿ ನಮಗೆ ಮಳೆ ಇಲ್ಲ, 30-30 ಸೆಂಟ್ಸ್ ಮಳೆ ಬಂದಿದೆ. ಈಗ ಮೊನ್ನೆ ನಮಗೆ ಬ್ಲೌಸ್ ನಮಗೆ ಒಂದು 30 ಸೆಂಟ್ಸ್ ಮಳೆ ಬಂತು. ಪೆಪ್ಪರ್ ವೈನ್ಸ್ ಎಲ್ಲ ಎಲ್ಲೋ ಇಶ್ ಆಗ್ಬಿಟ್ಟಿದೆ, ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ನಿಮ್ಗೆ. ಮಳೆ ಕಡಿಮೆ ಆದ್ರೂ ಸಮಸ್ಯೆ ಆಗುತ್ತಲ್ವಾ? ಹಣ್ಣಾಗ್ತಾ ಇದೆಯಾ? ಹಣ್ಣಾಗ್ತಾ ಇಲ್ಲ ಸರ್, ಇನ್ನೊಂದು ಸ್ವಲ್ಪ ಸೈಜ್ ಕೂಡ ಕಮ್ಮಿ ಆಗ್ಬಿಟ್ಟಿದೆ, ಹಣ್ಣಾಗ್ತಾ ಇಲ್ಲ. ಇನ್ನೊಂದು 15 ಡೇಸ್ 1 ಮಂತ್ ಹೋಗ್ಬೇಕಂತ. ಮಳೆ ಬಂದಿದ್ರಿಂದ ಒಳ್ಳೇದಾಯ್ತು, ಇನ್ನೊಂದ್ ಸ್ವಲ್ಪ ಅದು ನೀರ್ ಕೊಟ್ಬಿಟ್ಟು ಮೊದ್ಲು ಕುಯ್ಕೊಬೇಕು. ಕಾಫಿ ಕುಯ್ದಾಗಿಲ್ಲ, ನೀರ್ ಕೊಟ್ರೆ ಕಾಫಿಯು ಎಲ್ಲ ಉದುರ ಹೋಗ್ಬಿಡ್ತವೆ, ಎಲ್ಲ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ನೆಕ್ಸ್ಟ್ ಈಗ ನೀರ್ ಕೊಡುವಾಗ ಏನಾದ್ರೂ ಫರ್ಟಿಲೈಸರ್ ಯೂಸ್ ಮಾಡಬಹುದಾ ಅಲ್ಲ ಬೇಡವಾ ಅಂತ? ಮಾಡ್ಬೋದು. ಫರ್ಟಿಲೈಸರ್ ಯಾವ್ದು ಕೊಡೋದು ಒಳ್ಳೆ ಸರ್? ನೀವು DAP ಮಿಕ್ಸರ್ ಏನ್ ಕೊಡ್ತೀರಾ ಅದನ್ನೇ ಕೊಡಿ, ಅಥವಾ 19 ಮಿಕ್ಸರ್ ಕೊಡ್ಬೋದು ನೀರ್ ಜೊತೆ ಕೊಡೋಕಾದ್ರೆ. ಸೊ ಒಂದು 2 ಕೆಜಿ ಇಂದ 3 ಕೆಜಿ ಹಾಕಿ ಒಂದು ಬ್ಯಾರಲ್ ಗೆ 10-10 ಲೀಟರ್ ಕೊಡಬಹುದು. ಸಾಯಿಲ್ ಅಪ್ಲಿಕೇಶನ್ ಮಾಡುವಂತ, ಸಾಯಿಲ್ ಅಪ್ಲಿಕೇಶನ್ ಮಾಡಿ ಬಿಟ್ರೆ ಇರಿಗೇಟ್ ಮಾಡಿದ್ರೆ ಆಯ್ತಲ್ಲ. ಹಾಗಿದ್ರೆ 2 ಬ್ಯಾಗ್ ಯೂರಿಯಾ, 1 ಬ್ಯಾಗ್ DAP, 1-2 ಬ್ಯಾಗ್ ಪೊಟ್ಯಾಷ್ ಮಿಕ್ಸರ್ ಮಾಡಿ. ಈಗ ರೋಗ ಬಂದಿರೋದಕ್ಕೆ ಒಂದ್ ಸ್ವಲ್ಪ ಪೊಟ್ಯಾಷ್ ಕೊಟ್ಟಷ್ಟು ಒಳ್ಳೇದು. ಅದ್ರ ಮಿಕ್ಸರ್ ಅನ್ನ ಅಥವಾ ಅದನ್ನ ನೀವು ಒಂದು 150-200 ಗ್ರಾಮ್ ಕೊಟ್ಟು ನೀರ್ ಕೊಡ್ಬೇಕು, ನೀರ್ ಕೊಟ್ಬಿಟ್ಟು ಕೊಡ್ಬೇಕು. ಅದೇ ಅದೇ ಅದೇ, ನೀರು ಈಗ ಇರಿಗೇಟ್ ಮಾಡ್ಬೇಕಲ್ಲ ಹೇಗೋ, ಹಾಗಾಗಿ ಕಾಫಿ ಇರೋದ್ರಿಂದ ಇರಿಗೇಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸಗಣಿ ಗೊಬ್ಬರನು ತುಂಬಾ ಸಹಾಯಕ ಬರುತ್ತೆ ಸಚ್ಚಿಕುಮಾರ್ ಅವರೇ. ಸಗಣಿ ಹಾಕಿದ್ದೇವೆ ಸರ್, ನಾನು ಲಾಸ್ಟ್ ಮೇಲೆ ಹಾಕಿದ್ದೇನೆ ಸಗಣಿ. ಎಷ್ಟು ಕೊಡ್ತೀರಿ ಸಾಮಾನ್ಯವಾಗಿ ತಾವಲ್ಲ? ಒಂದು 1/2 ಕುಕ್ಕೆ ಹಾಕ್ತೇವೆ. ಅದೇ ಡಾಕ್ಟರ್ ಹೇಳಿದ್ದು ತಾವು ಕೇಳಿದ್ರನು, 2 ಕುಕ್ಕೆ ಹಾಕಿದ್ರೆ ಒಳ್ಳೇದು ಅಂತ. ಹೌದು ಹೌದು. ಅಂದ್ರೆ ಅದಕ್ಕೆ ತಲುಪದಿಲ್ಲ ಸರ್. ಅಂದ್ರೆ ಬರವನ್ನು ಸಹಿಸಿಕೊಳ್ಳುವ ಗುಣ ಸಗಣಿ ಗೊಬ್ಬರದಿಂದ ಸಿಗುತ್ತೆ. ತಮ್ಮಲ್ಲಿ ಎಷ್ಟು ಗಿಡ ಇದೆ, ಎಷ್ಟು ಮೆಣಸು ಬೆಳಿತೀರಾ? ಒಂದು 2000 ಪ್ಲಾಂಟ್ಸ್ ಇದೆ, 2000 ಕೆಜಿಸ್ ಬರೋದು. ಕಡಿಮೆ ಅದೇನಲ್ಲಪ್ಪ ಅಲ್ವಾ? ಇಟ್ ಇಸ್ ಎ ಗುಡ್ ಡೀಲ್. ಈಗ 2000 ಕೆ ಗಿಡ ಇದೆ ಅಂದ್ರೆ ನೀವು 4 ಟನ್ ಬೆಳೆದ್ರೆ ಖರ್ಚು ಮಾಡಿ ದುಡ್ಡೆಲ್ಲ ಹಿಂದೆ ಬರುತ್ತಲ್ಲ? ಬರುತ್ತೆ. ಅದೇ 2000 ಗಿಡ ಇದ್ದಾಗ ನೀವು ಯೋಚನೆ ಮಾಡಬಹುದು, ಮೆಣಸಿಂದ ದುಡ್ಡು ಮಾಡೋದು ಬಹಳ ಈಸಿ. 1 ಕೆಜಿ ಹೆಚ್ಚಿಗೆ ಆದ್ರೂ 500 ರೂಪಾಯಿ ಸಿಕ್ತು. ಹೌದೌದೌದು. ನವೆಂಬರ್ ಡಿಸೆಂಬರ್ ಅಲ್ಲಿ ಮಳೆ ಇಲ್ಲದರಿಂದ ಪ್ಲಾಂಟ್ಸ್ ಸ್ವಲ್ಪ ಎಲ್ಲೋಶ್ ಆಗಿ ಸ್ಟ್ರೆಂತ್ ಇಲ್ಲ, ಮತ್ತೆ ಎಷ್ಟು ಉಳಿತದೆ ಏನಾಗ್ತದೆ ಗೊತ್ತಿಲ್ಲ. ಈ ಅಮ್ಮನ ಹಾಲು ಇದ್ದಂಗೆ ಮಕ್ಕಳಿಗೆ ನಾವು ಅಮ್ಮನ ಹಾಲನ್ನ ಹೇಗೆ ಕಡ್ಡಾಯವಾಗಿ ಕುಡಿಸ್ಬೇಕಂತ ವೈದ್ಯರು ಇಂದ ಸಲಹೆ ತಗೊಳ್ತೀವಿ, ಹಾಗೆ ಸಗಣಿ ಗೊಬ್ಬರ ಸ್ವಲ್ಪ ಹೊರೆ ಆದ್ರೂ ಚಿಂತೆ ಇಲ್ಲ, ಮುಂದಿನ ಪರಿಣಾಮಗಳೇ ವಿಶೇಷವಾಗಿರ್ತವೆ. ದನಕರುಗಳು ಸಾಕೊಂಡಿದ್ರೆ ತಾವು? ಹೌದೌದು, ಇದೆ ಸರ್. ಈಗ ಅಪ್ಪಂಗಳಕ್ಕೆ ತಾವೇನಾದ್ರೂ ಭೇಟಿ ನೀಡಿದಿರಾ? ತುಂಬಾ ಸರ್ತಿ ಅವ್ರ ಹತ್ರದಿಂದ ಪ್ಲಾಂಟ್ಸ್ ಎಲ್ಲ ತರ್ತಾನೆ. ಒಳ್ಳೇದು, ಡಿಫರೆಂಟ್ ವೆರೈಟೀಸ್ ತಂದು ಕಲೆಕ್ಟ್ ಮಾಡಿ. ನಾವು ಸಾಧ್ಯಾದ್ರೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ಹೇಗಿದೆ ನಿಮ್ಮ ತೋಟ ಎಲ್ಲ ಅಂತ ಅನ್ಕೊಂಡು. ಮೂರ್ನಾಡು ಹತ್ತಿರದಲ್ಲಿ ತೋಟ ಎಲ್ಲಿ ನಮ್ದು? ಮೇನ್ ರೋಡ್ ಅಲ್ಲಿ ಇದೆ ಸರ್, ನಮ್ದು ಪೆಟ್ರೋಲ್ ಬಂಕ್ ಆಪೋಸಿಟ್ ಇಲ್ಲಿ ದೀರ್ಘ ಕೆಶಿ ಪೆಟ್ರೋಲ್ ಬಂಕ್ ಇದೆ ಅಲ್ಲ, ಅದ್ರ ಜಸ್ಟ್ ಆಪೋಸಿಟ್. ಸರಿ ಸರಿ ಸರಿ. ಆಗ್ಲಿ, ಮೇನ್ ರೋಡ್ ಅಲ್ಲಿ ಕಾಫಿ ಬೋರ್ಡ್ ನವರೆಲ್ಲ ಬರ್ತಾರೆ. ಫೈನ್ ಫೈನ್, ಒಳ್ಳೆ ಮಾಡಿ ಹೋಗ್ತಾರೆ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಕಾಳು ಮೆಣಸಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಪ್ರಸ್ತಾಪ ಅದು. ಏಲಕ್ಕಿಗೆ ಸಂಬಂಧಿಸಿದಂತೆ ನಮ್ಮ ರೈತರು ಈಗಲೂ ನಾಟಿ ತಳಿಗಳನ್ನು ಇಷ್ಟಪಡ್ತಾರೆ, ಆ ಸುವಾಸನೆ, ಅದರ ಹೊಂದಾಣಿಕೆ. ಮತ್ತು ಕೆಲವೊಬ್ಬರಂತೂ ಏನು 10-20 ವರ್ಷಗಳಿಂದ ಕಾಪಾಡ್ಕೊಂಡು ಬಂದಿದ್ದಾರೆ, ಏನೇ ಒಳ್ಳೆಯ ತಳಿ ಬಂದ್ರೂ ಅದು ಇಷ್ಟ ಆಗಿಲ್ಲ ಎಷ್ಟೋ ಜನಗಳಿಗೆ. ಒಂಥರ ಸಾಂಪ್ರದಾಯಿಕ ತಳಿಗಳೇ ಬಹಳ ಇಷ್ಟ. ಆ ಬಗ್ಗೆನೂ ಗಮನ ಹರಿಸ್ತಿದ್ದೀರಿ ಅಲ್ವಾ? ನಮ್ಮ ಕರ್ನಾಟಕದ ರೈತರಿಗೆ ಕೃಷಿ ಒಂದು ಬೆನ್ನೆಲುಬು, ಅದೆಲ್ಲ ಗಟ್ಟಿಯಾಗಿದೆ. ಆದ್ರಿಂದ ಸಾಂಪ್ರದಾಯಿಕ ತಳಿಗಳಿಗೆ ಒತ್ತನ್ನು ಕೊಡ್ತಾರೆ. ಅಂದ್ರೆ ಏಲಕ್ಕಿ ಬೆಳೆದು ಆದಾಯದ ಕಾಲ ಮುಗ್ದೋಗ್ಬಿಟ್ಟಿದೆ ಅವ್ರಿಗೆ, ಮಾಡಿ ಅದರಿಂದ ದೊಡ್ಡವ್ರು ಹಾಕ್ಬಿಟ್ಟಿದ್ದಾರೆ. ಅಥವಾ ಬ್ಯಾಡ ಅಂತ ಅನ್ನೋರು ಇದಾರೆ, ದುಡ್ಡು ಮಾಡೋದು ಬೇಡ. ಆದ್ರಿಂದ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಸ್ವಲ್ಪ ಬೆಳ್ಕೊಳ್ತಾರೆ. ನಮ್ ಪುಣ್ಯ, ಏಲಕ್ಕಿ ಕೊಡಗಿನಿಂದ ಇನ್ನೂ ಹೋಗಿಲ್ಲ ಅಂದ್ರೆ ಇಂಥವ್ರು ಇದ್ದಾರೆ, ಅದನ್ನ ಅವ್ರು ಬೆಳೀತಿದ್ದಾರೆ. ಈಗ ನಾವು ಮೊನ್ನೆ ಬೈಯರ್ ಸೆಲ್ಲರ್ ಮೀಟ್ ಮಾಡಿದಾಗ ಅದರಲ್ಲಿ ಒಂದು 200 ಜನ ರೈತರದು ಲಿಸ್ಟ್ ಇದೆ. ಏಲಕ್ಕಿ ಎಷ್ಟು ಟನ್ ಬೇಕು ಕೊಡಗಿನಲ್ಲೂ ಇದೆ, ಮೆಣಸು ಇದೆ, ಮೆಣಸಿನ ಟನ್ 15 ಟನ್, ಈಗ ಯಾರೋ ಇವರು ಸಚಿಕುಮಾರ್ 2 ಟನ್ ಅಂದ್ರಲ್ಲ, 2000 10 ಟನ್ ಬೆಳೆಯುವಂತ ಕೆಪಾಸಿಟಿ ಇದೆ. 2000 ಬಳ್ಳಿ ಇದಾವೆ. ಆದ್ರೆ ಈಗೇನಂದ್ರೆ ನೀರ್ ಹಾಕಿ ಅಂತ ಹೇಳಿದ್ರೆ ಕಾಫಿ ಹೂವು ಆಗ್ಬಿಡುತ್ತೆ. ಕಾಫಿ ಹೂವು ಆದ್ರೆ ಏನಾಗುತ್ತೆ, 2 ಬ್ಯಾಗ್ ಕಾಫಿ ಜಾಸ್ತಿ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ ಅಷ್ಟೇ. ಇದು ಒಂದು 100 ಕೆಜಿ ಆಗ್ಬಿಟ್ರೆ 100,000 ಬರುತ್ತೆ. ಪ್ರಸ್ತುತ ಕಾಳು ಮೆಣಸಿಗೆ ಒಳ್ಳೆ ಬೆಲೆ ಇರೋದ್ರಿಂದ ಒಳ್ಳೆ ಬೆಳೆ ಬೆಲೆ ಹೆಚ್ಚಿಗೆ ಆಗ್ಬೋದೇನೋ ಇಳುವರಿ. ಇಲ್ಲಿ ಏನಾಗುತ್ತೆ, 2 ಟನ್ ಇಂದ ಅವ್ರಿಗೆ ಖರ್ಚಿಗೆ ಸಾಕಾಗುತ್ತೆ, 4 ಟನ್ ಬಂದ್ರೆ 2 ಟನ್ ಉಳಿಯುತ್ತೆ. ಬರೋ ವರ್ಷಕ್ಕೆ ದುಡ್ಡು ಹಾಕ್ಬಿಟ್ಟು 6 ಟನ್ ಮಾಡ್ಕೋತಾರೆ ಅಲ್ವಾ, ಅವಾಗ 4 ಟನ್ ಉಳಿಯುತ್ತೆ. ಈ ರೀತಿ ಮಾಡಿದವರು ತುಂಬಾ ಜನ ಇದ್ದಾರೆ. ತಂತ್ರಜ್ಞಾನವನ್ನು ಅಳವಡಿಸಿಕೊಂಡವ್ರು ಸರ್, ಈಗ ಜಾನಿ ಮೇಥ್ಯೂ ಸರ್ ಅಂತೇಳಿ ಅವರೇನಿದಾರಲ್ಲ, ಸಾಕಷ್ಟು ನಮ್ಮ ಹಿರಿಯ ವಿಜ್ಞಾನಿಗಳ ಜೊತೆ ಸಂಪರ್ಕ ಇಟ್ಕೊಂಡು ಇರುವಂತ ತಂತ್ರಜ್ಞಾನವನ್ನು ತಳಿಗಳನ್ನು ಅಳವಡಿಸಿಕೊಂಡು ಸುಮಾರು 50-60 ಕ್ವಿಂಟಲ್ ಇಂದ 500 ಕ್ವಿಂಟಲ್ ನಷ್ಟು ಬೆಳೆಯನ್ನು ಬೆಳೆದು ಒಂದು ಸಾಧನೆಯನ್ನು ಮಾಡಿದ್ದಾರೆ. ಬೆಸ್ಟ್ ಪೇಪರ್ ಗ್ರೋವರ್ ಅವಾರ್ಡ್ ಕೂಡ ಸಿಕ್ಕಿದ್ದಾವೆ. ಈ ತರ ಸಾಕಷ್ಟು ರೈತರು ಈಗ ರೀಸೆಂಟ್ ಆಗಿ ಅವಾರ್ಡ್ ಸಿಕ್ಕಿದೆ. ಪ್ರೇಮಾ ಗಣೇಶ್ ಮೇಡಮ್ ಅವರು ಕೂಡ ಅವರೆಲ್ಲ ನಿರಂತರವಾಗಿ ನಮ್ಮ ಸಂಸ್ಥೆಯ ಜೊತೆ ಸಂಪರ್ಕ ಇಟ್ಕೊಂಡು ತಂತ್ರಜ್ಞಾನ ಅವರ ತೋಟನೂ ಹಾಗೆ ಇದೆ, ಅದು ಬೆಟ್ಟದ ಎತ್ತರದ ಅದರ ಜೊತೆ ಸರ್ ಈಗ ಏಲಕ್ಕಿಯಲ್ಲಿ ಏನಾಗಿರೋದ ಸಮಸ್ಯೆ, ಈ ಒಂದು ಲೇಬರ್ ಸಮಸ್ಯೆ ಕೂಡ. ಈಗ ರೇಟು ಕೂಡ 600-700 ಅಂದಾಗೆ ಲೇಬರ್ ಚಾರ್ಜ್ ಕೂಡ ಅಷ್ಟೇ ಇರೋದ್ರಿಂದ ಸಮಸ್ಯೆಯಿಂದ ರೈತರು ಬೆಳಿಲಿಕ್ಕೆ ಇಂಟ್ರೆಸ್ಟ್ ಕಳ್ಕೊತಿದ್ದಾರೆ. ಇದು ಏಲಕ್ಕಿ ಈಗ ಒಂದು ಪ್ಲೇನ್ ಏರಿಯಾಕ್ ಹೋಗ್ಬಿಟ್ಟಿದೆ, ನಾನ್ ಟ್ರೆಡಿಷನಲ್ ಏರಿಯಾ. ಇವನ್ ನೀವು ಹಾಸನ್, ಚಿಕ್ಕಮಂಗ್ಳೂರು ಈ ಕಡೆ ಇದೆಲ್ಲ ಆದ್ರೆ ಹೋದ್ರು, ಅದು ಮಲೆನಾಡ್ ಬೆಲ್ಟ್ ಆದ್ರೂ, ಈ ಅರ್ಕಲ್ಗೂಡು ಸ್ವಲ್ಪ ಡ್ರೈ ಬೆಲ್ಟ್ ಆದ್ರೂ ಅಂತಲ್ಲಿ ಈಗ ಅಡಿಕೆ ಒಳಗೆ ಮತ್ತೆ ಸೇಡ್ ನೆಟ್ ಹಾಕೊಂಡು ಅದಕ್ಕೆ ಬೇಕಾದಂತ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಿಕೊಂಡು ಏಲಕ್ಕಿಯನ್ನು ಚೆನ್ನಾಗಿ ಬೆಳೀತಿದ್ದಾರೆ, ಟನ್ ಗಂಟಲೆ ಬೆಳೀತಿದ್ದಾರೆ. ಅಲ್ಲಿ ಕೂಡ ಲೇಬರ್ ಅವೈಲೇಬಿಲಿಟಿ ಇರೋದ್ರಿಂದ, ಬಟ್ ಪ್ಲೇನ್ ಏರಿಯಾದೊಳಗೆ ಇನ್ನೂ ಅದರದ್ದು ಟೈಮ್ಲಿ ನಾವು ಎಲ್ಲಾ ಒಂದು ಆಪರೇಷನ್ ಈಸಿಯಾಗಿ ಮಾಡ್ತಕ್ಕಂತ ಇರೋದ್ರಿಂದ ನಮಗೆ ಒಂದು ಹೆಚ್ಚಿನ ಇಳುವರಿ ಪಡಲಿಕ್ಕೆ ಅವಕಾಶ ಆಗ್ತಿದೆ. ನಮಸ್ತೆ, ನಮ್ಮ ಹೆಸರು ಭಾಸ್ಕರ್ ಅಂತ ಹೇಳ್ಬಿಟ್ಟು, ಬಿಟಗಲ ಬಾಳ್ಗೋಡು ತಾಲೂಕು. ನಮಗೆ 1 ಎಕರೆ ಕಾಫಿ ತೋಟದ ಮಧ್ಯದಲ್ಲಿ ಒಳ್ಳೆ ಮೆಣಸು ಗಿಡ ಹಾಕಿದ್ದೇವೆ. ಈಗ ಕೆಲವು ವರ್ಷದಿಂದ ಅಂದ್ರೆ ಈಗ 2-3 ವರ್ಷದಿಂದ 5-6 ಬಳ್ಳಿಗಳು ಹೋಗ್ತಾನೆ ಇದೆ. ನಾವು ಅದನ್ನು ಹೊಸದಾಗಿ ನೆಡ್ತಾ ಇದ್ದೇವೆ. ಆ ಬಳ್ಳಿಗಳನ್ನೆಲ್ಲ ಸುಟ್ಟಾಕ್ತೇವೆ. ಪನ್ನೀರ್ ಇದೆ, ಕರಿಬುಡ್ಡ ಇದೆ. ಪಲ್ಲಿದೆ ಜಾಸ್ತಿ ಎಲೆ ಸೊರಗ ರೋಗ, ಎಲೆಗಳು ಫಸ್ಟ್ ಉದುರೋದು. ಅವಧಿಯಾಗಿ 1 ವಾರದಲ್ಲಿ ಒಣಗ್ತದೆ. ಈಗ ಕಾರ್ಯಕ್ರಮವನ್ನು ಪ್ರಾರಂಭದಿಂದ ಕೇಳ್ತಾ ಇದ್ದೀರಾ ತಾವು? ಒಂದು ಡಾಕ್ಟರ್ ಅಂಕೇಗೌಡರು ಹೇಳಿದ್ದು ಬಸಿಗಾಲುವೆ ಅಥವಾ ಚರಂಡಿ, ಅದನ್ನ ಮಾಡ್ಕೊಂಡಿದ್ದೀರ ತಾವು? ಅದು ಮಾಡ್ತಾ ಇದ್ದೀರಿ. 22 ವರ್ಷದ ಹಿಂದೆ ಮಾಡಿದ ಚರಂಡಿಯನ್ನು ರೀ ಇದು ಮಾಡಿದೀರಿ. ಎರ್ತೆ ಮಾಡುವಾಗ ಕೆಲಸದವರು ಅದನ್ನ ಮುಚ್ಚಿ ಬಿಡ್ತಾರೆ ನೋಡಿ, ಅಲ್ಲೇ ಬರೋದು. ಅದನ್ನೆಲ್ಲ ಓಪನ್ ಮಾಡಿಸಿದೀನಿ. ನಿಮ್ಮ ತೋಟದಲ್ಲಿ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡ್ಕೊಬೇಕು. ಎಷ್ಟು ತೇವ ಹಿಡಿತತೆ ನೀರು? ನಮ್ಮ ತೋಟ ಇಳಿಜಾರಲ್ಲ, ಮತ್ತೆ ಸಮತಟ್ಟು ಅಲ್ಲ, ಸಾಧಾರಣ ಈ ಕಡೆ 4 ಅಡಿ ಎತ್ತರ ಇದ್ರೆ ಆ ಕಡೆ 4 ಅಡಿ ಡಿಸ್ಟೆನ್ಸ್ ಸ್ಲೋಪ್ ಇದೆ ಅಂತ ಹೇಳ್ತೀರಿ. ಅದರಿಂದ ನೀವು ಈಗಾಗಲೇ ಮೆಣಸನ್ನು ನೆಟ್ಟು ಬೆಳೀತಾ ಇದ್ದೀರಿ. ಒಂದು ಸ್ವಲ್ಪ ಡ್ರೈನೇಜ್ ಇಂಪ್ರೂವ್ ಮಾಡಿಕೊಂಡು ಹೋಗಿರೋ ಗಿಡಕ್ಕೆಲ್ಲ ನೆಟ್ಟು ತಿರ್ಗಾ ಪಾಪ್ಯುಲೇಷನ್ ಬಿಲ್ಡ್ ಮಾಡ್ಕೊಳ್ಳಿ. ಮತ್ತೆ ವರ್ಷಕ್ಕೆ ಮೆಣಸಿನಲ್ಲಿ ಏನೇನ್ ಕೆಲಸ ಮಾಡ್ತೀರಾ ಒಂಚೂರು ಹೇಳಕ್ಕಾಗತ್ತಾ? ಗೊಬ್ಬರ ಅದನ್ನ ಹಾಕ್ತಾ ಬರ್ತೇವೆ ನಾವು. ಈ ಕಾಫಿಗೆ ಹಾಕುವ ಮೆಣಸಿಗೆ ಬೇರೆ ಸಿಗ್ತದೆ. ಓಕೆ ಆಯ್ತು. ಆಮೇಲೆ ಅದನ್ನ ಹಾಕ್ತೇವೆ. ನಂತರ ಮಾಮೂಲಿ ಇದ್ದ ಮರದ್ದು ಏಚಿ ಮರ ಅಂತ ಹೇಳ್ತಾರೆ, ಅದ್ರದ್ದು ನೆರಳು ತೆಗೆದು ಬಿಟ್ಟಿದ್ದೇವೆ. ಸ್ವಲ್ಪ ನೆರಳು ಇರ್ಬೇಕು. ಎರಡು ಇದು ಚಿಲುವರ್ದಷ್ಟೇ ಅದು ಕೆಲಸದವ್ರು ತೆಗೆದು ಬಿಟ್ಟಿದ್ದಾರೆ. ಬಿಸಿಲು ಹೊಡೆತ ಸ್ವಲ್ಪ ಜಾಸ್ತಿ ಬರ್ತದೆ. ಅವಾಗ ಬಿಸಿಲು ಹೊಡೆತ ಜಾಸ್ತಿ ಇದ್ರೆ ಸುಣ್ಣ ಹೊಡಿಬಹುದು ನೀವು. ಅಂದ್ರೆ 4 ಕೆಜಿ ಸುಣ್ಣ ಸ್ಪ್ರೇ ಮಾಡಕ್ ಯೂಸ್ ಮಾಡ್ತೀವಲ್ಲ ಆ ಲೈಮನ್ನ ಒಂದ್ 4 kg ತಕೊಂಡು ನೀರಿನಲ್ಲಿ ಕಲಸಿ ಅದನ್ನ ಮಾಡಿದ್ರೆ ಬಿಳಿ ಆಗುತ್ತೆ ಎಲೆಗಳೆಲ್ಲ. ಡಿಸೆಂಬರ್ ಅಲ್ಲೇ ಮಾಡ್ಬಿಟ್ರೆ ನಿಮಗೆ ನೆಕ್ಸ್ಟ್ ಮೆಣಸು ಕುಯ್ದು ಮತ್ತೆ ನೆಕ್ಸ್ಟ್ ಮಳೆ ಬರೋ ಗಂಟ ಅದನ್ನ ತಡ್ಕೊಳ್ಳುತ್ತೆ. ಪ್ರಾಬ್ಲಮ್ ಏನಂದ್ರೆ, ಒಂದು ಸುಣ್ಣವನ್ನ ಹೊಡೆಯೋದು, ಎರಡನೇದು ಬುಡಕ್ಕೆ ನೀರ್ ಕೊಡೋದು. ಈ ಎರಡು ಕೆಲಸಗಳನ್ನ ಮಾಡ್ಕೊಂಡ್ರೆ ಅಫ್ಕೋರ್ಸ್ ರೊಬಸ್ಟದವ್ರು ಹೆಂಗಿದ್ರು ಇನ್ನೇನ್ ನೀರ್ ಕೊಡ್ತೀರಾ, ಅದ್ರೇನ್ ಪ್ರಾಬ್ಲಮ್ ಆಗಲ್ಲ. ನೀವು ನೆರಳು ಜಾಸ್ತಿ ತೆಗೆದಿರೋದ್ರಿಂದ ನೀವು ಸುಣ್ಣ ಹೊಡ್ಕೊಬೇಕು. ಮತ್ತೆ ಎಲ್ಲಾ ರೊಬಸ್ಟ ಬೆಳೆಗಾರರು ರೊಬಸ್ಟ ಇಳುವರಿ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿ ನೆರಳನ್ನ ಜಾಸ್ತಿ ತಕೊಂಡು ಮೆಣಸು ಇಳುವರಿನೂ ಜಾಸ್ತಿ ಮಾಡ್ಕೊಂಡು ಮೆಣಸಿನ ಗಿಡಗಳನ್ನ ಕಳ್ಕೊಳ್ತಿದ್ದೀರಾ. ಸುಣ್ಣವನ್ನ ಫೆಬ್ರವರಿಯಲ್ಲೇ ಸ್ಪ್ರೇ ಮಾಡಿ ವೈಟ್ ಮಾಡ್ಕೊಂಡ್ಬಿಡ್ಬೇಕು. ಮತ್ತೆ ಮೆಣಸು ಬುಡಕ್ಕೆ ನೀರ್ ಕೊಡೋ ವ್ಯವಸ್ಥೆ ಮಾಡಿದ್ರೆ ಮಾತ್ರ ರಭಸ್ಟದಲ್ಲಿ ಮೆಣಸು ಉಳಿಯುತ್ತೆ, ಇಲ್ಲ ಮುಂದೆ ರಭಸ್ಟದಲ್ಲಿ ಮೆಣಸು ಉಳಿಯೋದು ಕಷ್ಟ. ಭಾಸ್ಕರ್ ಅವ್ರೆ, ಅಪ್ಪಂಗಳದ ಪ್ರಾದೇಶಿಕ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಗೆ ಹೋಗಿದ್ದೀರಾ? ಇಲ್ಲ ಇಲ್ಲ, ಹೋಗಿ ಬನ್ನಿ, ಅವರ ಸಂಪರ್ಕ ಇಟ್ಕೊಂಡಿರ್ರಿ. ಈಗ ಕೊನೆಯಲ್ಲಿ ಅವ್ರ ಸಂಖ್ಯೆನು ತಿಳಿಸ್ತೀವಿ, ಸಂಪರ್ಕ ಮಾಡಿ. ಹಾ, ಒಳ್ಳೇದು, ಧನ್ಯವಾದ, ನಮಸ್ಕಾರ. ನಮ್ಮ ಶ್ರೋತೃಗಳಿಗೆ ಸಂಪರ್ಕಕ್ಕೆ ಸಂಖ್ಯೆನ ಹೇಳ್ಬಿಡಿ. ನನ್ನ ಹೆಸರು ಡಾಕ್ಟರ್ ಅಂಕೇಗೌಡ, ನಂಬರು 9663069241. 9663069241. ಡಾಕ್ಟರ್ ಶಿವಕುಮಾರ್ ಅವರು ತಮ್ಮದು ಸಂಖ್ಯೆನ ಹೇಳಿ. ನನ್ನ ಸಂಖ್ಯೆ 9449 9 9 6 3 0 88. ಡಾಕ್ಟರ್ ಹೊನ್ನಪ್ಪ ಸಂಖ್ಯೆ ಅವರು 7 8 9 2 7 8 9 4 1 2 1 2 4 8 4 8. ತಾವು ನಮ್ಮ ನಿಲಯಕ್ಕೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಡಾಕ್ಟ್ರೆ. ತಮ್ಮೆಲ್ಲರಿಗೂ ನಮಸ್ಕಾರ. ನಮಸ್ತೆ. ರೈತ ಬಾಂಧವರೇ, ಇದುವರೆಗೆ ಫೆಬ್ರವರಿ 2 ತಾರೀಖಿನಂದು ಬೆಳಗ್ಗೆ 9:05 ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾದ ಸಾಂಬಾರ ಬೆಳೆಗಳಿಗೆ ಸಂಬಂಧಿಸಿದ ಕಾರ್ಯಕ್ರಮ ಸ್ಪಂದನದ ಮರುಪ್ರಸಾರದ ಮುಂದುವರೆದ ಭಾಗವನ್ನು ಕೇಳಿದಿರಿ. ಇದರಲ್ಲಿ ಭಾಗವಹಿಸಿದವರು ಅಪ್ಪಂಗಳದ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕಚೇರಿಯ ಮುಖ್ಯಸ್ಥರಾಗಿರುವ ಡಾಕ್ಟರ್ ಎಸ್ಕೆ ಅಂಕೇಗೌಡ, ಡಾಕ್ಟರ್ ಎಂಎಸ್ ಶಿವಕುಮಾರ್ ಹಾಗೂ ಡಾಕ್ಟರ್ ಹೊನ್ನಪ್ಪ ಆಸಂಗಿ. ಇವರನ್ನು ಮಾತನಾಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಕೃಷಿ ಪರಿಸ್ಥಿತಿಗಳ ಅವಲೋಕನ ಕಾರ್ಯಕ್ರಮ ನಾಡು ನಾಡಿ ಪ್ರಸಾರವಾಗಲಿದೆ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ಧಾರಣೆ 50 kg ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 15,000 ರೂಪಾಯಿಯಿಂದ 15,350 ರೂಪಾಯಿಗಳು, ಅರೇಬಿಕಾ ಚರಿ 7,200 ರೂಪಾಯಿಯಿಂದ 7,550 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 10,000 ರೂಪಾಯಿಯಿಂದ 10,350 ರೂಪಾಯಿಗಳು, ರೋಬಸ್ಟಾ ಚರಿ 4,800 ರೂಪಾಯಿಯಿಂದ 4,950 ರೂಪಾಯಿಗಳು, ಕಾಳುಮೆಣಸು 1 ಕ್ವಿಂಟಾಲ್ಗೆ 46,250 ರೂಪಾಯಿಯಿಂದ 47,000 ರೂಪಾಯಿಗಳು. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಸೇವಾ ಮಾಹಿತಿ. ಅಭ್ಯತ್ಮಂಗಲ ಗ್ರಾಮದ ಜ್ಯೋತಿನಗರ ನಿವಾಸಿ ಆಮೆಮನಿ ಬೊಮ್ಮಣ್ಣ ಅವರ ಪುತ್ರ ಅಣ್ಣಯ್ಯ ಇಂದು ನಿಧನರಾಗಿದ್ದು 67 ವರ್ಷ ಪ್ರಾಯದ ಆಮೆಮನೆ ಅಣ್ಣಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮಡಿಕೇರಿ ಗಣಪತಿ ಕೊಡವಕೇರಿರ ಅಡಂಗನ ಡೈರಿ ಫಾರಂನಲ್ಲಿ ವಾಸ ಇಂಜ ರಿಟೈರ್ಡ್ ರೇಂಜರ್ ಚಂಬಂಡ ನಂಜಪ್ಪ ಇಂದು ಮರಣಪಟ್ಟಿತು. ಚಂಬಂಡ ಸುರೇಶ್ ಐಂಡ ಅಪ್ಪು 84 ಬಯತ್ರ, ಚಂಬಂಡ ನಂಜಪ್ಪ ಐಂಡ ಆಕೇರಿ ಕಾರ್ಬಾರ್, ನಾಳೆ ಮಜ್ಜಣ ಸಮಯದ ಮಡಿಕೇರಿ ಕೊಡವ ಸಮಾಜ ತೋಟಂಗಳತ್ತ ನಡಪ್ಪ. ಕಾಂತೂರು ಗ್ರಾಮದ ದಿವಂಗತ ಬೈಲೋಳಿ ಪೊನ್ನಪ್ಪನವರ ಮಗ ನಿವೃತ್ತ ಎಎಸ್ಐ ಬೈಲೋಳಿ ಲಕ್ಷ್ಮಣ ಅವರು ನಿನ್ನೆ ನಿಧನರಾಗಿದ್ದು 68 ವರ್ಷ ಪ್ರಾಯದ ಬೈಲೋಳಿ ಲಕ್ಷ್ಮಣ ಅವರ ಅಂತ್ಯಕ್ರಿಯೆ ನಾಳೆ ಕಾಂತೂರು ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ ಪ್ರಾಯೋಜಕರು ಗೌಡ ಯುವ ಸೇವಾ ಸಂಘ ಸುಳ್ಯ ಇವರಿಂದ ಪ್ರವರ್ತಿಸಲ್ಪಟ್ಟ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಬೆಳ್ಳಿ ಹಬ್ಬದ ಹೊಸ್ತಿನಲ್ಲಿದ್ದು ತನ್ನ ಗ್ರಾಹಕರಿಗೆ ಆಕರ್ಷಕ ಬಡ್ಡಿದರದಲ್ಲಿ ಠೇವಣಿಗಳ ಸ್ವೀಕಾರ, ಸರಳ ವಿಧಾನದಲ್ಲಿ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿದರದಲ್ಲಿ ಆಭರಣ ಈಡಿನ ಸಾಲ, ತ್ವರಿತ ವಾಹನ ಸಾಲ, ಇಎಂಐ ಸಾಲ ಸೌಲಭ್ಯವಿದೆ. ಸಾಲದ ಕಂತುಗಳನ್ನು ವಾಯಿದೆಗೆ ಸರಿಯಾಗಿ ಪಾವತಿ ಮಾಡುವವರಿಗೆ .5% ಬಡ್ಡಿ ರಿಯಾಯಿತಿ ನೀಡಲಾಗುವುದು. ಕರ್ನಾಟಕ ರಾಜ್ಯದ ಅತ್ಯುತ್ತಮ ಸಹಕಾರ ಸಂಘ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ 19 ಶಾಖೆಗಳನ್ನು ಹೊಂದಿದ್ದು ಕೊಡಗಿನಲ್ಲಿ ಮಡಿಕೇರಿ, ಕುಶಾಲನಗರ, ನಾಪೋಕ್ಲು, ಸೋಮಾರ್ಪೇಟೆಯಲ್ಲಿ ಶಾಖೆಗಳು ಇದೆ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ಜಿಲ್ಲೆಯಲ್ಲಿ ಫಲಾನುಭವಿಗಳ ಆಧಾರಿತ ಯೋಜನೆನ ಎಲ್ಲಾ ಅರ್ಹ ಫಲಾನುಭವಿಗಳನ್ನ ಒಂದೇ ವೇದಿಕೆಯಲ್ಲಿ ಸೇರಿಸಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಹಂಗೆ ಜಿಲ್ಲೆಯ ಶಾಸಕರ ಉಪಸ್ಥಿತಿಯಲ್ಲಿ ಫಲಾನುಭವಿಗಳ ಸಮ್ಮೇಳನ ಆಯೋಜನೆ ಮಾಡುವ ಸಂಬಂಧ ಅಗತ್ಯ ಸಿದ್ದತೆ ಮಾಡಿಕೊಳ್ಳುತ್ತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶವು ಸೂಚನೆ ಕೊಟ್ಟಳು. ಮಡಿಕೇರಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಪಡೆಯಲ್ಲಿ ಈ ಕುರಿತಂಗೆ ಮಾಹಿತಿ ಕೊಟ್ಟ ಜಿಲ್ಲಾಧಿಕಾರಿಯವು ಸಮಾಜ ಕಲ್ಯಾಣ, ಐಟಿಡಿಪಿ, ಹಿಂದುಳಿದ ವರ್ಗ, ಕೃಷಿ, ತೋಟಗಾರಿಕೆ, ಪಶುಪಾಲನೆ, ಮೀನುಗಾರಿಕೆ, ಕಂದಾಯ, ಜಿಲ್ಲಾ ಪಂಚಾಯತ್, ಸಹಕಾರ, ಬೃಹತ್ ಮತ್ತು ಸಣ್ಣ ನೀರಾವರಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ವಿವಿಧ ನಿಗಮಗ, ಹಿಂಗೆ ಸುಮಾರು ಇಲಾಖೆಗ ತಮ್ಮ ಇಲಾಖೆಯ ವ್ಯಾಪ್ತಿನ ಫಲಾನುಭವಿಗಳನ್ನ ಸಮ್ಮೇಳನಕ್ಕೆ ಕರೆಸಕೂತ ಹೇಳಿದ್ರು. ಈ ಸಂದರ್ಭ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಅಪರ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ, ಉಪವಿಭಾಗಾಧಿಕಾರಿ ಯತೀಶ್ ಉಲ್ಲಾಲ್ ಸೇರಿದಂತೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಮುಖ್ಯಪಟ್ಟು ಹಾಜರಿದ್ದರು. ಕೊಡಗು ಜಿಲ್ಲೆಯಲ್ಲಿ ರೇಡಿಯೋ ಪರಿಣಾಮಕಾರಿ ಮಾಧ್ಯಮ ಆಟುತ್ತ ಜಂಟಿ ಕೃಷಿ ನಿರ್ದೇಶಕರಾದ ಶಬಾನಾ ಎಂಶೇಖವು ಹೇಳಿಳು. ಮಡಿಕೇರಿ ಆಕಾಶವಾಣಿ ಕೇಂದ್ರದಲ್ಲಿ ನಡೆದ ರೇಡಿಯೋ ಕಿಸಾನ್ ದಿನದ ಕಾರ್ಯಕ್ರಮದಲ್ಲಿ ಮುಖ್ಯ ನೆಂಟರಾಗಿ ಮಾತಾಡಿದ ಇವು, ಕೃಷಿ ಪ್ರಧಾನ ಆದ ಈ ಜಿಲ್ಲೆಯಲ್ಲಿ ಕೃಷಿಕರಿಗೆ ಉಪಯುಕ್ತ ಆದ ವಿಚಾರಗ ಪ್ರಸಾರ ಆಗ್ತಿದ್ದು ಕೃಷಿ ಇಲಾಖೆಯ ಯೋಜನೆಗಳ ಮಾಹಿತಿ ತಿಳಿಸಿಕೆ ಸಹಾಯಕ ಆದ ಅಂತ ಹೇಳಿದ್ರು. ಕೊಡಗು ಜಿಲ್ಲಾ ಪಂಚಾಯತ್ ಸಿಇಒ ಡಾ ಎಸ್ ಆಕಾಶ್, ಉಪ ಕಾರ್ಯದರ್ಶಿ ಜಿ ಧನರಾಜ್, ಆಕಾಶವಾಣಿ ಕಾರ್ಯಕ್ರಮ ಮುಖ್ಯಸ್ಥರಾದ ಡಾ ವಿಜಯ ಅಂಗಡಿ ಈ ಸಂದರ್ಭ ಹಾಜರಿದ್ದರು. ಈ ಕಾರ್ಯಕ್ರಮದಲ್ಲಿ ಎಂಬಡಗ ಗ್ರಾಮದ ಬಾರಿಯಂಡ ಸಂಜನ್ ಪೊನ್ನಪ್ಪ, ಮೈತಾಡಿನ ಎಚ್ಕೆ ಹನೀಫ್, ಚೇರಂಗಾಲದ ಮೂಲೆಮಜಲು ಗಣೇಶ್, ಹಂಗೆ ಗರ್ಗಂದೂರಿನ ಕೆಎಸ್ ಮಂಜುನಾಥ್ ಅವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಇಂದಿನ ಕಾಲದಲ್ಲಿ ಯುವಜನ ಸಮಾಜಮುಖಿ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವುದು ಒಳ್ಳೆ ವಿಚಾರ. ಗ್ರಾಮೀಣ ಭಾಗದ ಜನ ಇಂಥ ಶಿಬಿರದ ಬಗ್ಗೆ ಅರಿವು ಮೂಡಿಸಿಕೊಂಡು ಅತಿ ಅವಶ್ಯಕತ ಚೆಂಬು ಗ್ರಾಮ ಪಂಚಾಯತಿನ ಅಧ್ಯಕ್ಷೆ ಕುಸುಮ ಯೋಗೇಶ್ವರ್ ಅವರು ಅಭಿಪ್ರಾಯಪಟ್ಟರು. ಭಾರತ್ ಸ್ಕೌಟ್ ಮತ್ತು ಗೈಡ್ಸ್, ರಕ್ತನಿಧಿ ಕೇಂದ್ರ ಮಡಿಕೇರಿ ಮತ್ತು ಸಂಪಾಜನ ಸ್ಥಳೀಯ ಸಂಘ ಸಂಸ್ಥೆಗಳ ಕೂಡುಕೂಟಲ್ಲಿ ಅಲ್ಲಿನ ಪಂಚಾಯಿತಿಯಲ್ಲಿ ನಡೆದ ರಕ್ತನಿಧಿ ಶಿಬಿರನ ಉದ್ಘಾಟನೆ ಮಾಡಿ ಅವು ಮಾತಾಡಿದವು. ರಕ್ತನಿಧಿ ಕೇಂದ್ರದ ಮುಖ್ಯಸ್ಥ ಡಾ ಕರುಂಬಯ್ಯ ಕೆಪಿಯವು ಮಾತಾಡಿ, ವಿದ್ಯಾರ್ಥಿಗ ಸಣ್ಣತರಂದನೆ ರಕ್ತದಾನದ ಬಗ್ಗೆ ತಿಳ್ಕೊಳ್ಳೋಕ್ಕೂ, ಜೀವನದಲ್ಲಿ ಅವಕಾಶ ಸಿಕ್ಕಕ್ಕನ ರಕ್ತದಾನ ಮಾಡಿಕೆ ಮುಂದೆ ಬರಕೂತ ಹೇಳಿದವು. ಡೆಹರಾಡೋನ್ನಲ್ಲಿರುವ ರಾಷ್ಟೀಯ ಇಂಡಿಯನ್ ಮಿಲಿಟರಿ ಕಾಲೇಜಲ್ಲಿ 8ನೇ ತರಗತಿಗೆ ಸೇರಿಕೆ ಕುಸಿಯಿರುವ ಕರ್ನಾಟಕ ರಾಜ್ಯದ ಹೈದಗುಡಗಳಿಗೆ ಅರ್ಹತಾ ಪರೀಕ್ಷೆ 2023 ಜೂನ್ 3ಕ್ಕೆ ಬೆಂಗಳೂರು ಕೇಂದ್ರದಲ್ಲಿ ನಡೆದಿದೆ. ಸರ್ಕಾರದ ಮಾನ್ಯತೆ ಪಡೆದಿರುವ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿರುವ ಅಲ್ಲರೆ ಪಾಸ್ ಆಗಿರುವ 2011ರ ಜನವರಿ 2ರಿಂದ 2012ರ ಜುಲೈ 1ರೊಳಗೆ ಹುಟ್ಟಿರುವವು ಅರ್ಜಿ ನಮೂನೆಯನ್ನ ಬೆಂಗಳೂರು ಕಚೇರಿಯಿಂದ ಪಡ್ಕೊಂಡು ಸಲ್ಸಕ್. ಜಾಸ್ತಿ ಮಾಹಿತಿ ಬೇಕರೆ ಹತ್ತರಲ್ಲಿರುವ ಜಿಲ್ಲಾ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಕಾರ್ಯಾಲಯನ ಸಂಪರ್ಕಿಸಕತ್ತ ಇಲಾಖೆಯ ಜಂಟಿ ನಿರ್ದೇಶಕರು ತಿಳಿಸಿಳು. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ಇದೇ 21ರ ಮಂಗಳವಾರ ಮಡಿಕೇರಿನ ಸುದರ್ಶನ ಅತಿಥಿಗೃಹ, 22ಕ್ಕೆ ಕುಶಾಲನಗರದ ಲೋಕೋಪಯೋಗಿ ಇಲಾಖೆಯ ಪ್ರವಾಸಿ ಮಂದಿರಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ 1 ಗಂಟೆಗೆ ಮುಟ್ಟ ದೂರು ಅರ್ಜಿ ತಕಂಡವೇತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿಳು. ಶನಿವಾರ ಸಂತೆ 66 ಕೆವಿ ವಿದ್ಯುತ್ ಹಂಚಿಕಾ ಕೇಂದ್ರದಲ್ಲಿ ಶಕ್ತಿ ಪರಿವರ್ತಕದ ರಿಪೇರಿ ಕೆಲಸ ಮಾಡಿಕ್ಕಿರುವುದರಿಂದ ಫೆಬ್ರವರಿ 17 ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಗೆ ಮುಟ್ಟ ವಿದ್ಯುತ್ ಹಂಚಿಕೆ ನಿಲ್ಲಿಸಲಾಗಿದೆ. ಅದರಿಂದ ಹಂಡ್ಲಿ, ಕೊಡ್ಲಿಪೇಟೆ, ಶನಿವಾರ ಸಂತೆ, ಆಲೂರು, ನಿಡ್ತ, ಬಿಟಿಕಟ್ಟೆ, ಅಂಕನಹಳ್ಳಿ, ಹತ್ರಪತ್ರದ ಜಾಗಗಳಲ್ಲಿ ವಿದ್ಯುತ್ ಹಂಚಿಕೆ ಇರದು ಲೇತ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿಳು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಇದೇ 20ರ ಸೋಮವಾರ ಕುಶಾಲನಗರ ತಾಲೂಕಿನ ತೊರೆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಚಿಕ್ಕ ಅಳುವಾರ ಗ್ರಾಮದಲ್ಲಿ ನಡೆದಿದೆ ಅಂತ ಅಪರ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಅವರು ತಿಳಿಸಿಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ, ಶಾಖೆ ಕುಶಾಲನಗರ, ಮಡಿಕೇರಿ, ನಾಪೋಕ್ಲು, ಸೋಮವಾರಪೇಟೆ. ಪೇರೂರು ಗ್ರಾಮತ್ಲು ಉಳ್ಳ ಪೇರ್ಮೆ ಬಲ್ಲತ್ನಾಡು ಶ್ರೀ ಈಶ್ವರ ಇಗ್ಗುತಪ್ಪ ದೇವಸ್ಥಾನತ್ಲು ಮಹಾಶಿವರಾತ್ರಿ ನಮ್ಮರ ಮಾರಿಪತ್ಲು ಇದೇ ಪದ್ನಾಟಂಗ ಚೆನ್ನಿಯಾಚೆ ತುಲಾಭಾರ ಮಹಾಪೂಜೆ ಕೂಳುದಾನ ದೇವಡ ನೃತ್ಯ ನಡ್ಪದುಂಡು. ಭಕ್ತ ಮಹಾಜನೆಲ್ಲ ಬಂತು ದೇವಡ ಆಶೀರ್ವಾದ ಪಡೆದುಂಡು. ತಕ್ಕ ಮುಖ್ಯಸ್ಥಂಗ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಂಡಿತು. ಆತ್ಮೀಯ ಭಕ್ತಾಭಿಮಾನಿಗಳೇ, ಕರಗಲಾಳು ಗ್ರಾಮದ ಪ್ರಕೃತಿದತ್ತ ಶ್ರೀ ಬೊಟ್ಲಪ್ಪ ದೇವಾಲಯದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ದಿನಾಂಕ 18ರ ಶನಿವಾರ ರಾತ್ರಿ ಜಾಗರಣೆ, ಎಳನೀರಾಭಿಷೇಕ, ಬಿಲ್ಲಪತ್ರ ಅರ್ಚನೆ, ಮಹಾಪೂಜೆ, ಮಂಗಳಾರತಿ. ದಿನಾಂಕ 19ರ ಭಾನುವಾರ ಬೆಳಿಗ್ಗೆ 10 ಗಂಟೆಯಿಂದ ಮಹಾಪೂಜೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿತರಣೆ, ಅನ್ನಸಂತರ್ಪಣೆ ನಡೆಯಲಿದೆ. ನಾಡಿನ ಸರ್ವ ಭಕ್ತಾದಿಗಳಿಗೂ ಆತ್ಮೀಯ ಸ್ವಾಗತ ಕೋರುತ್ತಿದ್ದಾರೆ ಶ್ರೀ ಬೊಟ್ಲಪ್ಪ ಯುವ ಸಂಘ, ಕನಕದಾಳು ಗ್ರಾಮ. ಟೂತಾಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಜೋಡುಬಿಟಿಯಲ್ಲಿ ನವೀಕರಣಗೊಂಡು ಇದೇ 18ರಂದು ಶನಿವಾರದಿಂದ ಪುನಾರಂಭಗೊಳ್ಳಲಿದೆ ವಿಲ್ ಡನ್ ಫ್ಯಾಮಿಲಿ ರೆಸ್ಟೋರೆಂಟ್. ವೈವಿಧ್ಯಮಯ ವೆಜ್ ಅಂಡ್ ನಾನ್ ವೆಜ್ ತಿಂಡಿ ತಿನಿಸುಗಳು, ಹೋಮ್ ಡೆಲಿವರಿ, ಕ್ಯಾಟರಿಂಗ್ ವ್ಯವಸ್ಥೆ ಕೂಡ ಲಭ್ಯ. ಗೋಣಿಕೊಪ್ಪ ಪೊನ್ನಂಪೇಟೆ ಮುಖ್ಯ ರಸ್ತೆಯಲ್ಲಿ ವಿಶಾಲ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿರುವ ಹೋಟೆಲ್ ವಿಲ್ ಡನ್ ಫ್ಯಾಮಿಲಿ ರೆಸ್ಟೋರೆಂಟ್. ಜೋಡುಬಿಟಿ, ಮೊಬೈಲ್ 9036245338. ಕಳೆದ ದಿನಾಂಕ 2ರಂದು ನಿಧನರಾದ ಮಡಿಕೇರಿ ತಾಲೂಕು ಬಿಳಿಗೇರಿ ಗ್ರಾಮದ ಮಡಪಾಡಿ ಮೋಟಯ್ಯ ಅವರ ತಿಥಿ ಕರ್ಮಾಂತರ ನಾಳೆ ಶುಕ್ರವಾರ ಹಗಲು 12 ಗಂಟೆಗೆ ಬಿಳಿಗೇರಿ ಗ್ರಾಮದಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಬಂಧು ಮಿತ್ರರು ಆಹ್ವಾನ ಪತ್ರ ತಲುಪದೇ ಇರುವವರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಿ ಸಹಕರಿಸಬೇಕಾಗಿ ಮೃತರ ಮಕ್ಕಳು ಕೇಳಿಕೊಂಡಿದ್ದಾರೆ. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಹೊದ್ದೂರು ಗ್ರಾಮ ಶ್ರೀ ಶಾಸ್ತ ಈಶ್ವರ ದೇವರ 2ನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಇದೇ 17ರಂದು ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ ಗಣಹೋಮ, ಸಹಸ್ರನಾಮ ಅರ್ಚನೆ, ಮಂಗಳಾರತಿ, ಮಧ್ಯಾಹ್ನ ಅನ್ನದಾನ, ಸಂಜೆ 6 ಗಂಟೆಗೆ ದೇವರ ವಿವಿಧ ನೃತ್ಯ ಬಲಿ, ಅಲಂಕಾರ ಪೂಜೆ, ಅನ್ನಸಂತರ್ಪಣೆ, ಬಳಿಕ ವಿಷ್ಣುಮೂರ್ತಿ ತೋಯತ ತೆರೆ. 18ರಂದು ಶನಿವಾರ ಬೆಳಿಗ್ಗೆ 7 ಗಂಟೆಗೆ ಶ್ರೀ ವಿಷ್ಣುಮೂರ್ತಿ ದೈವದ ಕೋಲ ಜರುಗಲಿದೆ. ನಾಡಿನ ಭಕ್ತ ಮಹಾಜನರೆಲ್ಲ ಪಾಲ್ಗೊಳ್ಳುವಂತೆ ದೇವಸ್ಥಾನ ಸಮಿತಿ ಅಧ್ಯಕ್ಷ ಕೂಡಂಡ ರಾಜೇಂದ್ರ ಅಯ್ಯಮ್ಮ ಹಾಗೂ ಸರ್ವ ಸದಸ್ಯರು ಕೋರಿದ್ದಾರೆ. ನಾಲಡಿ ಗ್ರಾಮದ ಕುಂಡುಮಲೆ ಕುಟುಂಬಸ್ಥರ ಮಲೆತಮ್ಮಚ್ಚ ಮತ್ತು ಚಾಮುಂಡಿ ದೇವರ ಪೂಜಾ ಕಾರ್ಯಕ್ರಮ ಇದೇ 17 ಮತ್ತು 18ರಂದು ನಡೆಯಲಿದ್ದು, ಈ ಪೂಜಾ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತೀರ್ಥ ಪ್ರಸಾದ ಪಡೆದು ದೇವರ ಕೃಪೆಗೆ ಪಾತ್ರರಾಗುವಂತೆ ಕುಟುಂಬಸ್ಥರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದೀನಿ. ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ ಪೇಟೆಯ ರೇಮಂಡ್ ಶಾಪ್ ಇಂದಲೇ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮ್ಗೆ ಬೇಕಾದ ರೀತಿಲಿ ಬ್ಲೇಸರ್, ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಮುಕ್ಕೋಡ್ಲು ಕೋಟೆಬೆಟ್ಟ ಬೊಟ್ಲಪ್ಪ ದೇವಸ್ಥಾನದಲ್ಲಿ ಇದೇ 18ರಂದು ಚೆನ್ನಿಯಾಚೆ ಶಿವರಾತ್ರಿ ರಮಾರಿಪತ್ಲು ಪೊಲಕ 9 ಗಂಟೆ ಇಂಜ ಎಳನೀರು ಅಭಿಷೇಕ, ಫಲತರ ಪೂಜೆ, 12 ಗಂಟೆಗೆ ಮಹಾಪೂಜೆ ನಡಪ. ನಾಡರ ಭಕ್ತಾದಿಯೆಲ್ಲ ಬಂತು ದೇವಡ ತೀರ್ಥ ಪ್ರಸಾದ ಪಡೆದೋಣಂದು ಕಟ್ಟಂಡಿತು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಜಿಲ್ಲೆಯಲ್ಲಿ ಫಲಾನುಭವಿಯ ಆಧಾರತ್ರ ಯೋಜನೆಯ ಎಲ್ಲ ಅರ್ಹ ಫಲಾನುಭವಿಗಳ ಒರೆ ಮೇಡಿಕೊಂಡ ಬಪ್ಪಕ್ ಜಿಲ್ಲಾ ಉಸ್ತುವಾರಿ ಸಚಿವಂಗಡ ಕೊರವು ಕಾರ್ಯಕ್ಕೆ ಪಿಂಜ ಜಿಲ್ಲೆಯ ಶಾಸಕಂಗಡ ಹಾಜರಿಲ್ ಸರ್ಕಾರ ಆಯೋಜನೆ ಮಾಡುವಕ್ಕೆ ಹೊರಟಿತ್ತುಳ್ಳ ಫಲಾನುಭವಿಯ ಸಮ್ಮೇಳನಕ್ಕೆ ಅವಶ್ಯ ತಯಾರಿ ಮಾಡುವವನಕ್ಕೆ ಸಂಬಂಧಪಟ್ಟ ಅಧಿಕಾರಿಯಕ್ಕೆ ಜಿಲ್ಲಾಧಿಕಾರಿ ಡಾ ಸತೀಶ್ ಸೂಚನೆ ಕೊಡುತ್ತಿತ್ತು. ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲಿ ಇಂದು ನಡೆದ ಸಭೆಯಲ್ಲಿ ಸಮ್ಮೇಳನ ಹತ್ರ ಮಾಹಿತಿ ಕೊಡ್ತಿತ್ತು. ಸರ್ಕಾರ ಹತ್ರ ಬೋರೆ ಬೋರೆ ಇಲಾಖೆ ಪಿಂಜ ನಿಗಮ ಹತ್ರ ವ್ಯಾಪ್ತಿಲಬಪ್ಪಂತ ಎಲ್ಲಾ ಫಲಾನುಭವಿಗಳ ಸಮ್ಮೇಳನಕ್ಕೆ ಕಾಕಿತ್ತು. ಸಮ್ಮೇಳನ ಯಶಸ್ವಿಯಾಯಿತು ನಡೆತುವಕ್ಕ ಎಲ್ಲಾ ಇಲಾಖೆಯ ಎಲ್ಲಾ ಹಂತ ಅಧಿಕಾರಿಯ ಜಿಲ್ಲಾಡಳಿತ ಹತ್ರ ಕೂಡ ಕೈಕೂಟುವನಿಕೆ ಅಣ್ಣನ ಅವು. ಬಜೆಟ್ ಅಧಿವೇಶನ ಅನ್ನೋದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಜಿಲ್ಲೆಗೆ ಬಪ್ಪ ಸಾಧ್ಯತೆ ಉಂಡು ಅಕ್ಕ ಫಲಾನುಭವಿಯ ಸಮ್ಮೇಳನ ಕೂಡನಕ್ಕೆ ಬೋರೆ ಬೋರೆ ಇಲಾಖೆಗೆ ಸಂಬಂಧಪಟ್ಟ ಕಾಮಗಾರಿಗೆ ಚಾಲನೆ ಕೊಡಪದಲ್ಲತೆ ನಡೆತನ ಅಭಿವೃದ್ಧಿ ಕಾಮಗಾರಿನ ಉದ್ಘಾಟನೆಯನ್ನು ಮಾಡುವ ಈ ಮೆಟ್ಟಲು ಮಾಹಿತಿನ ಕೊಡಪದಕ್ಕೆ ಅಧಿಕಾರಿಯ ಕಣಚಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ, ಉಪವಿಭಾಗಾಧಿಕಾರಿ ಯತೀಶ್ ಉಳ್ಳಾಲ್ ಕೂಡ್ನಿಕೆ ಮುಖ್ಯಪಟ್ಟವು ಕೂಡಿಯಾಡಿ ತಿಂಜ ಸಭೆಯಲ್ಲಿ ಬಾರೆ ಬಾರೆ ಇಲಾಖೆಯ ಅಧಿಕಾರಿಯ ಅವಶ್ಯ ಮಾಹಿತಿ ಕೊಡುತ್ತದೆ. ಇಂದತೆ ಕಾಲತ್ ಚಾರದನ್ನತ್ರಂತ ಕಾರ್ಯಕ್ರಮತ್ತು ಯುವ ಸಮೂಹ ಕೂಡಿಯಾಡಿ ನುಳದು ನನ್ನಲ್ಲ ಬೊಳಚ ಎಂದು ಚೆಂಬು ಗ್ರಾಮ ಪಂಚಾಯಿತಿ ಅಧ್ಯಕ್ಷಗಳನ್ನ ಕುಸುಮ ಯೋಗೇಶ್ವರ್ ಅಣಿಚಿ. ಭಾರತ ಸ್ಕೌಟ್ಸ್ ಪಿನ ಗೈಡ್ಸ್ ಕೂಡ್ನನಿಕೆ ಸಂಪಜ ವ್ಯಾಪ್ತಿರ ಬಾರೆ ಬಾರೆ ಸಂಘ ಸಂಸ್ಥೆಯ ಕೂಡು ಕೂಟತ್ ಮಡಿಕೇರಿರ ಚಾರನಿಧಿ ಕೇಂದ್ರತ್ರ ಆದನೆಯಲ್ಲಿ ಚೆಂಬು ಗ್ರಾಮ ಪಂಚಾಯಿತಿ ಆಯೋಜನೆ ಮಾಡಿ ತಿಂಜ ಚಾರದಾನ ಶಿಬಿರತನ ಗಿಡಕ್ ನೀರು ಬೂಕುವಾಂಡ ಮೂಲಕ ಉದ್ಘಾಟನೆ ಮಾಡಿತು. ತಕಪರಂದ ಅವು ಗ್ರಾಮೀಣ ಭಾಗತ್ರ ಸಾರ್ವಜನಿಕಂಗ ಇಂಥ ಶಿಬಿರತ್ತು ಕೂಡಿಯಾಡಿತು ಚಾರದಾನತ್ರ ಮೇದ ಅರಿವು ಬೊಳ್ತಿಯೆಂದು ಶಿಬಿರತ್ರ ಪ್ರಯೋಜನ ಪಡೆದೋವನಿಕೆ ಅಣಿಚಿ. ಮಡಿಕೇರಿ ಚಾರನಿಧಿ ಕೇಂದ್ರತ್ರ ಮುಖ್ಯಸ್ಥಗಳನ್ನು ಡಾ ಕರುಂಬಯ್ಯ ತಕ್ಕ ಪರಂದಿತ್ತು ಚಾರದಾನತ್ರ ಮಹತ್ವ ಅದನ್ನು ತಡಿಕೂಪಿಯ ಮನಸ್ಸು ಕಾಪ ಪ್ರಯೋಜನ.